ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಡಾ ಜೆ ವೆಂಕಟೇಶ್, ಕೋಳಿಮಾಡ ಪಿ ಹರೀಶ್ ಮತ್ತು ಬಡುವಂಡ ಗಣಪತಿ ಬೋಪಣ್ಣ ಅವರೊಡನೆ ಸಂದರ್ಶನ ಕೇಳಿವಿರಿ. ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ ನಾಡು ನಾಡಿ. ಕೇಳಿ ಕಾರ್ಯಕ್ರಮ ನಾಡು ನಾಡಿ. ರೈತ ಬಾಂಧವರೇ, ಕೇಳುಗರೆ, ಜಾನುವಾರುಗಳು ರೈತರ ಶಕ್ತಿಯ ಸಂಪನ್ಮೂಲಗಳು. ಮಣ್ಣಿನ ಫಲವತ್ತತೆ ಚೆನ್ನಾಗಿತ್ತಂದ್ರೆ ಅನೇಕ ಸಮಸ್ಯೆಗಳು ದೂರ ಇರ್ತವೆ. ಮಣ್ಣಿನ ಆರೋಗ್ಯ ಸರಿ ಇರಲಿಲ್ಲ ಅಂತಂದ್ರೆ ಸಮಸ್ಯೆಗಳು ನಮ್ಮ ಜೊತೆಗೆ ಸುಳಿದಾಡ್ತಾ ಇರ್ತವೆ. ಮಣ್ಣಿನ ಆರೋಗ್ಯಕ್ಕೆ ಪೂರಕವಾಗಿ ಹಸುಗಳು ಎಮ್ಮೆಗಳು ಇದ್ರೆ ರೈತನ ಬಾಳು ಹಸನಾಗಿ ಸಾಕ್ತಾ ಇರುತ್ತಂತ ಅನ್ಕೊಂಡು ಹಿಂದಿನಿಂದನೂ ಜನ ತಮ್ಮ ಅನುಭವದಿಂದ ಹೇಳ್ತಾ ಬಂದರು. ಇವತ್ತಿಗೂ ಕೊಡಗು ಮತ್ತು ಇತರೆ ಜಿಲ್ಲೆಗಳಲ್ಲಿ ಕೆಲವೊಬ್ಬರು ರೈತರು 10-20 ಹಸುಗಳನ್ನ ಎಮ್ಮೆಗಳನ್ನ ಸಾಕೊಂಡು ಅದರಿಂದ ಪ್ರಯೋಜನಗಳನ್ನ ಪಡ್ಕೊಳ್ತಿದ್ದಾರೆ. ಪ್ರಯೋಜನ ಇಲ್ಲದ ಹೋಗಿದ್ರೆ ಯಾಕೆ ಸಾಕ್ತಾ ಇದ್ರು ಅಲ್ವಾ? ಎಷ್ಟೋ ಜನ ಮಾತಾಡೋದಿದೆ, ಜನ ಇಲ್ಲ, ಜಾಗ ಇಲ್ಲ ಅಂತ ಅನ್ಕೊಂಡು. ಆದರೆ ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ರೆ ಮೂರ್ನಾಡಿನ ಬಡವಂಡ ಬೋಪಣ್ಣ ಗಣಪತಿ ಅವರು. 15-20 ಎಮ್ಮೆಗಳನ್ನ ಸಾಕೊಂತ ಬಂದಿದ್ದಾರೆ. ಎಷ್ಟು ವರ್ಷಗಳಿಂದ ಅಂತ ಅನ್ಕೊಂಡು ಈಗ ಆಲಿಸ್ಕೊಳ್ಳಿ, ಹೇಗೆ ಸಾಕ್ತದ್ರ ಅನ್ನೋದನ್ನು ಕೇಳಬಹುದು. ಹೇಳಿ ಬಡವಂಡ ಬೋಪಣ್ಣ ಗಣಪತಿ ಅವರೇ, ಎಮ್ಮೆಗಳನ್ನ ಹಸುಗಳನ್ನ ಸಾಕೊಂತ ಬಂದಿದ್ದಾರೆ, ಎಷ್ಟು ವರ್ಷಗಳಿಂದ, ಹೇಗೆ, ಯಾಕಾಗಿ? ನಾನು ಚಿಕ್ಕಂದಿನಲ್ಲಿ ಇರುವಾಗಲೇ ನನ್ನ ತಂದೆಯವರು, ನನ್ನ ಅಜ್ಜಂದರು ಎಲ್ಲ ಸಾಕ್ತಾ ಬರ್ತಾ ಇದ್ರು. ಅದೇ ಪ್ರಾಕ್ಟೀಸ್ ಅನ್ನು ನಾನು ಕಂಟಿನ್ಯೂ ಮಾಡಿಕೊಂಡು ಬಂದಿದ್ದೀನಿ. ನನ್ನ ಅಜ್ಜ ತೀರ್ಕೊಂಡ ನಂತರ ನಮ್ಮ ತಂದೆಯವರು ಸಾಕ್ತಾ ಬಂದ್ರು. ನಮಗೆ 2 ಕೊಟ್ಟಿಗೆ ಇದೆ, ಆ ಕೊಟ್ಟಿಗೆಯಲ್ಲಿ ಫುಲ್ ದನಗಳು, ಅದನ್ನು ಹೋಗಿ ನೋಡ್ಲಿಕ್ಕೆ ಅಷ್ಟು ಖುಷಿ ಆಗ್ತಿತ್ತು. ಹಾಗೆ ಅವರು ನಡೆಸಿಕೊಂಡು ಬಂದಿದ್ದನ್ನ ನಮ್ಮ ತಂದೆಯವರು ನಡೆಸ್ಕೊ ಬಂದು, ಇವಾಗ ತಂದೆಯವರು ಇಲ್ಲ, ತಂದೆಯವರು ತೀರ್ಕೊಂಡು 10-12 ವರ್ಷ ಆಯ್ತು. ಅದರ ನಂತರ ಇನ್ನು ಮುಂದಕ್ಕೂ ನಡೆಸಿಕೊಂಡು ಹೋಗ್ತಾ ಇದ್ದೀನಿ. ನನಗೇನೋ ಒಂದು ಬಹಳ ಖುಷಿ ಆಗ್ತದೆ. ಬೆಳಿಗ್ಗೆ ಹೊತ್ತಿನಲ್ಲಿ ಹೋಗಿ ಮೂಕ ಪ್ರಾಣಿಗಳನ್ನು ಸುಮ್ಮನೆ ಆದ್ರೆ ಮಾತಾಡಿಸಿಕೊಂಡು ಬರೋದು, ಅವರೊಂದು ಮೈ ಮುಟ್ಟೋದು. ಬರೀ ಎಮ್ಮೆ ಕೋಣಗಳು ಅಲ್ಲದೆ ನನ್ನ ಹತ್ರ ಒಂದು 5-6 ಹಸುಗಳಿದೆ. ಆ ಚಿಕ್ಕ ಕರುಗಳನ್ನೆಲ್ಲ ನೋಡುವಾಗ ಅಷ್ಟೊಂದು ಮುದ್ದಾಗ್ತದೆ. ಅದನ್ನು ಬೆಳಿಗ್ಗೆ ಮುಟ್ಟಿದ್ರೆ ಮನಸ್ಸಿಗೆ ಒಂದು ತೃಪ್ತಿ ತರುವಂತದ್ದು ನನಗೆ ಒಂದು ಭಾಸ ಆಗ್ತದೆ ಅಂತ ಹೇಳ್ಕೊಂಡು ನಿಮಗೆ ತಿಳಿಸಲು ಇಚ್ಛೆ ಪಡ್ತಿದ್ದೇನೆ. ಸಾಕೋದು ಕಷ್ಟ ಅಂತ ಅನ್ಕೊಂಡು ಹೇಳುವ ಈ ದಿನಗಳಲ್ಲಿ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಸಾಕ್ಲಿಕ್ಕೆ ಎಷ್ಟು ಜನ ಇದ್ದಾರೆ ಮತ್ತೆ ಜಾಗ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ದನಗಳು ಸಾಕ್ಲಿಕ್ಕೆ ಅಂತ ಹೇಳ್ಕೊಂಡು ತಂದೆಯವರೇ 2-2.5 ಎಕರೆಯಷ್ಟು ಜಾಗವನ್ನು ಬಿಟ್ಟುಕೊಂಡಿದ್ರು. ಅದನ್ನು ನಾನು ಹಾಗೆ ಬಿಟ್ಟುಕೊಂಡಿದ್ದೇನೆ, ತೋಟ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಹಾಗೆ ನಾನು ನಮ್ಮ ತೋಟದಲ್ಲಿ ಇರುವಂತಹ ಹಸಿ ಹುಲ್ಲನ್ನು ಕಡೆದು ಹಾಕ್ತೇನೆ, ಗದ್ದೆ ಮಾಡ್ತೇನೆ. ಗದ್ದೆಯಿಂದ ಬರುವ ಹುಲ್ಲನ್ನು ನಾ ಮಾರುವುದಿಲ್ಲ. ದನಗಳಿಗೋಸ್ಕರ ಎಷ್ಟು ತಿಂತವೆ ಅಷ್ಟನ್ನು ಹಾಕಿ ಕೊಡ್ತೇನೆ. ಅದರಿಂದ ಹೇಳಿದ್ರೆ ನನಗೂ ಉಪಕಾರ ಇದೆ. ಮನೆಗೆ ಹಾಲನ್ನು ಖರೀದಿಸುವ ಅವಶ್ಯಕತೆ ಇಲ್ಲ, ಒಳ್ಳೆ ಹಾಲು ಸಿಗ್ತದೆ. ಪೇಟೆಯಿಂದ ಹೋಗಿ ತರುವುದರಲ್ಲಿ ಕಲಬೆರಿಕೆ ಹಾಲು ಇದೆ ಅಂತ ಹೇಳ್ಕೊಂಡು ಹೇಳುವ ಮಾತನ್ನು ಕೇಳಿದ್ದೇನೆ. ಅಂತ ಒಂದು ಪ್ರಮೇಯ ಇಲ್ಲ ನನಗೆ. ನಮ್ಮ ಮನೆಯಲ್ಲಿ ಇರುವಂತಹ ಶುದ್ಧವಾದ ಹಾಲು ಸಿಗ್ತದೆ, ಅದನ್ನು ಕುಡಿಯಲಿಕ್ಕೂ, ನಮಗೆ ಉಪಯೋಗಿಸಲಿಕ್ಕೂ, ಹಾಗೂ ನಮಗೆ ಬೇಕಾದಂತ ಬೆಣ್ಣೆ ತುಪ್ಪ ಸಮೇತ ಅದರಿಂದ ಸಿಗ್ತದೆ. ನಮಗೆ ತುಂಬಾ ಉಪಕಾರ ಆಗುತ್ತೆ. ಹಾಗೆ ಅದರ ಸಗಣಿಯೂ ಅಷ್ಟೇ ಬಹಳ ಫಲವತ್ತತೆಯನ್ನು ನೀಡುತ್ತದೆ ನಮ್ಮ ಭೂಮಿಗೆ. ನಾವು ಆ ಫಲವತ್ತತೆಗೋಸ್ಕರ ಸಗಣಿಯ ಒಟ್ಟಿಗೆ ಇನ್ನು ಕಾಂಪೋಸ್ಟ್ ಮಾಡಲಿಕ್ಕೆ ಎಲೆ ಗೊಬ್ಬರ ಅದನ್ನೆಲ್ಲ ಹಾಕಿ ಅದನ್ನು ಇನ್ನು ಮಲ್ಟಿಪ್ಲೈ ಮಾಡಿ ನಾನು ತೋಟಕ್ಕೆ ಹಾಕ್ತಾ ಇದ್ದೇನೆ. ಹಸುಗಳನ್ನ ಎಮ್ಮೆಗಳನ್ನ ಸಾಕಲಿಕ್ಕೆ ಎಷ್ಟು ಜನ ನಿಯೋಜನೆಗೊಳ್ತಾರೆ? ಒಬ್ಬ ಕೆಲಸದವನ್ನ ನಾನು ಇಟ್ಟುಕೊಂಡಿದ್ದೇನೆ. ಅವನು ಪರ್ಮನೆಂಟ್ ಆಗಿ ನಮ್ಮಲ್ಲಿ 365 ದಿವಸವೂ ಅವನು ದನ ನೋಡ್ಕೊಂಡು ಇರ್ತಾನೆ. ಅವನಿಗೆ ಅದೇ ಒಂದು ಕೆಲಸ, ಅವನಿಗೆ ಬೇರೆ ಯಾವ ಕೆಲಸ ಇಲ್ಲ. ದನ ನೋಡೋದು, ದನ ಕಟ್ಟಿಯಾಗೋದು, ಅದಕ್ಕೆ ನೀರು ಕುಡಿಸೋದು, ಅಷ್ಟೇ ಅವನ ಕೆಲಸ. ಸಗಣಿ ತೆಗೆಯೋದು ಆಮೇಲೆ ಇತರೆ ವಿಚಾರಗಳು. ಅವನಿಗೆ ಸ್ವಲ್ಪ ಪ್ರಾಯ ಆಗಿದೆ, ಆದ ಕಾರಣ ನಾನು ಬೇರೆ ಕೆಲಸದವರನ್ನು ನಿಯೋಜಿಸುತ್ತೇನೆ ಸಗಣಿಯೊಂದು ತೆಗೆದುಕೊಳ್ಳಿಕ್ಕೆ. ಬಾಕಿ ಇರೋ ಕೆಲಸವನ್ನೆಲ್ಲ ಅವನೇ ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಾನೆ. ಸುಮಾರಾಗಿ ಎಣಿಸಿದ್ರೆ 25 ಮೇಲೆ ಆಗ್ಬಹುದು ಎಮ್ಮೆಗಳು ಮತ್ತು ಹಸುಗಳು ಅಲ್ವಾ? ಹೌದು, 25 ಮೇಲೆ ಇದೆ. ಎಮ್ಮೆಗಳನ್ನೇ ಯಾಕೆ ಹೆಚ್ಚಾಗಿ ಸಾಕ್ತಾ ಬಂದಿದ್ರಿ? ನಮ್ಮ ತಂದೆಯವರ ಕಾಲದಿಂದಲೇ ಇತ್ತು, ನಾನೇನು ಖರೀದಿಸಲು ಹೋಗಲಿಲ್ಲ. ಅದೇ ಹಾಗೆ ಮಲ್ಟಿಪ್ಲೈ ಆಗಿ ನಾನು ಅದನ್ನು ನೋಡಿಕೊಂಡಿದ್ದೇನೆ. ಬೇರೇನು ಹೊರಗಿನಿಂದ ಒಂದು ಉತ್ತಮ ತಳಿ ಇದೆ ಅದನ್ನು ಖರೀದಿಸಬೇಕು ಅಂತ ಹೇಳ್ಕೊಂಡು ಹೇಳೋ ಅಂತ ಅಭಿಪ್ರಾಯಕ್ಕೆ ಹೋಗಲಿಲ್ಲ. ಏನಿದೆ ನಮ್ಮ ಹಳೇ ಪದ್ಧತಿ, ಅದೇ ಪದ್ಧತಿಯನ್ನು ರೂಢಿಸಿಕೊಂಡು ಬಂದಿರ್ತೇನೆ. ಎಮ್ಮೆಗಳು ಹೆಚ್ಚಿಗೆ ಸಗಣಿ ಹಾಕ್ತವೆ ಮತ್ತು ಮೇಯಿಸೋ ಸುಲಭ ಅಂತ ಮಾತಾಡೋದಿದೆ, ಏನಂತೀರಿ? ಎಮ್ಮೆಗಳು ಸಗಣಿ ಹಾಕ್ತವೆ ಅದು ಹೇಳೋದು ಸುಲಭವೇ, ಆದರೆ ಸಾಕೋದು ಅಷ್ಟು ಸುಲಭವೇನಿಲ್ಲ. ಅದಕ್ಕೆ ಜ್ವರ ಬರ್ತದೆ, ಅದನ್ನು ನೋಡಿಕೊಂಡಿರ್ಬೇಕು, ಅದಕ್ಕೆ ಭೇದಿ ಆಗ್ತದೆ, ಟ್ಯಾಬ್ಲೆಟ್ ಕೊಡಬೇಕು. ಮತ್ತೆ ಏನು ಅಂತ ಹೇಳಿದ್ರೆ ಅದರ ಹಿಂದೆ ಇರುವಾಗ ಅದು ಬೇರೆಯವರ ಜಾಗಕ್ಕೆ ತೋಟಕ್ಕೆ ಹೋಗುವಂತದ್ದು ಸ್ವಲ್ಪ ಕಡಿಮೆ. ಎಮ್ಮೆಗಳ ಜೊತೆಗೆ ಎಷ್ಟು ಕೋಣೆಗಳಿರ್ತವೆ ಸಾಮಾನ್ಯವಾಗಿ ನಿಮ್ಮಲ್ಲಿ? ಹೊಸದಾಗಿ ಕರು ಹಾಕಿತ್ತು ಅಂತ ಹೇಳಿದ್ರೆ ಅದನ್ನು ಮಾರುವುದಿಲ್ಲ, ಅದು ಅಲ್ಲೇ ಇರ್ತದೆ. ಇವಾಗ ನನ್ನಲ್ಲಿ ಒಂದು 5-6 ಕೋಣಗಳಿದೆ. ಬೇರೆಯವರಿಗೆ ಆಸಕ್ತಿ ಇರೋರಿಗೆ ಅಥವಾ ಅಗತ್ಯ ಇರೋರಿಗೆ ಮಾರಾಟ ಮಾಡ್ತೀರಾ ಅಥವಾ ಕೊಡ್ತೀರಾ, ಹೇಗೆ? ಕೇಳ್ತಾರೆ, ಆದ್ರೆ ನನಗೆ ಕೊಡ್ಲಿಕ್ಕೆ ನಂಬಿಕೆ ಬರೋದಿಲ್ಲ. ಅವರು ತಕೊಂಡೋಗಿ ಅದನ್ನು ಸಾಕ್ತಾರಾ ಮಾರ್ತಾರಾ ಅಂತ ಹೇಳುವಂತ ಒಂದು ಸಂಶಯ. ಆದ ಕಾರಣ ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಇನ್ನು ಅಂತ ಒಂದು ನಂಬಿಗೆಸ್ತರು ನೋಡ್ತೇನೆ, ನಾನೇ ಸಾಕ್ತೇನೆ, ನೀವು ಬಂದು ನೋಡಿ ಅಂತ ಹೇಳಿದಂತವರಿಗೆ ಕೊಡ್ಬಹುದು. ನೋಡಿ, ಎಮ್ಮೆಗಳ ಮೇಲಿರುವ ಮಮತೆ ಹಾಗ್ ಮಾಡುತ್ತೆ, ಅಷ್ಟು ಸುಲಭವಾಗಿ ಕೊಡ್ಲಿಕ್ಕೂ ಮನಸ್ಸು ಬರೋದಿಲ್ಲ. ಅವರು ಏನ್ ಮಾಡಾರು ಅಂತ ಅನ್ಕೊಂಡಲ್ವಾ? ದಿನನಿತ್ಯ ಹೊರಗಡೆ ಮೇಯಿಸ್ಕೊಂಡು ಬರ್ಲಿಕ್ಕೂ ಆ ವ್ಯಕ್ತಿಯನ್ನ ನೇಮಕ ಮಾಡ್ಕೊಂಡಿದ್ರಿ, ಹಾಗೆ ಕೊಟ್ಟಿಗೆಯಲ್ಲಿ ಎಷ್ಟು ಹೊತ್ತು ಕೂಡಿ ಹಾಕಿರ್ತೀರಿ? ಸಾಯಂಕಾಲ 4 ಗಂಟೆಗೆ ಕೂಡಿಸ್ತೇವೆ, ಬೆಳಿಗ್ಗೆ 9 ಗಂಟೆಗೆ ಬಿಡ್ತೇವೆ. ಸಗಣಿ ಹೇರಳವಾಗಿ ಸಿಗುತ್ತಲ್ವಾ ಹಸುಗಳದ್ದು ಮತ್ತು ಎಮ್ಮೆಗಳದ್ದು? ಹೌದು, ನನಗೆ ಸಾಧಾರಣ 60-100 ಟನ್ ಅಷ್ಟು ಸಿಗ್ತದೆ. ಕಾಫಿ ಸಿಪ್ಪೆ ಜೊತೆಗೆ ಇದನ್ನ ನೀವು ಗೊಬ್ಬರವಾಗಿ ಮಾಡ್ಕೊಳ್ತೀರ, ಹೇಗೆ? ಪಾರ್ಚ್ಮೆಂಟ್ ಮಾಡೋದಿಲ್ಲ, ಚಿರಿಯೇ ನಾನು ಮಾಡ್ತಾ ಇರೋದು. ಆದ ಕಾರಣ ನನಗೆ ಹಸ್ಕ್ ಸಿಗೋದಿಲ್ಲ. ಹಸ್ಕ್ ಸಿಕ್ಕಿದ್ರೆ ಬಹಳ ಉತ್ತಮ ಗೊಬ್ಬರ ಅಂತ ಹೇಳ್ಕೊಂಡು ಹೇಳ್ತಿದ್ರು. ನನ್ನ ಹತ್ರ ಕಾಫಿ ಹಸ್ಕ್ ಇಲ್ಲ. ಹಾಗಾಗಿ ಬರೀ ಸಗಣಿ ಗೊಬ್ಬರನೇ ನೀವು ನೇರವಾಗಿ ಹಾಕ್ಬಿಡ್ತೀರಿ, ಹೇಗೆ? ಅದನ್ನೇನು ಕಾಂಪೋಸ್ಟ್ ತರ ಮಾಡೋದು ಅಥವಾ ಅದಕ್ಕೇನಾದ್ರೂ ಬೇರೆ ರೀತಿ ಉಪಚಾರ ಮಾಡೋದು? ಕೆಲವೊಬ್ರು ಎರೆಹುಳು ಗೊಬ್ಬರ ಮಾಡ್ಕೊಂಡು ಹಾಕ್ತಾರೆ, ಏನಾದ್ರೂ ಅಲ್ಲಿ ಪರಿವರ್ತನೆ ಮಾಡ್ಕೊಂಡಿದ್ದೀರಾ ಅಥವಾ ಹಾಗೆ ಎಷ್ಟು ತಿಂಗಳಿಟ್ಟು ಉಪಯೋಗಿಸ್ಕೊಳ್ಳುವ ಆಲೋಚನೆಯಿಂದ ನೀವು ಸಾಕ್ತದ್ರಿ? ನಾನು ವರ್ಷದಿಂದ ವರ್ಷಕ್ಕೆ ಮಾತ್ರ ಅದನ್ನು ಉಪಯೋಗಿಸೋದು. ದೊಡ್ಡ ಕಾಂಪೋಸ್ಟ್ ಪಿಟ್ ಮಾಡಿದ್ದೇನೆ, ಅದರಲ್ಲಿ ಹಸಿ ಎಲೆ ಗೊಬ್ಬರ ಏನೆಲ್ಲ ಸಿಗ್ತದೆ ಅದನ್ನೆಲ್ಲ ಮಳೆಗಾಲದಲ್ಲಿ ಹಾಕಿ ಅದೆಲ್ಲ ಮಿಶ್ರ ಆಗ್ತದೆ. ಅದರ ನಂತರ ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಬರ್ತದೆ. ಅದನ್ನು ನಾನು ಏಪ್ರಿಲ್ ಮೇ ನಲ್ಲಿ ಸ್ವಂತ ಗದ್ದೆಗೆ ಉಪಯೋಗಿಸಿ ಹೆಚ್ಚು ಇದ್ದದನ್ನು ನಾನು ತೋಟಕ್ಕೆ ಉಪಯೋಗಿಸ್ತಾ ಇದ್ದೇನೆ. ಖುಷಿ ಆಯ್ತು ಬೊಪ್ಪಣ್ಣ ಗಣಪತಿಯವರೇ, ಎಮ್ಮೆಗಳನ್ನ ಹಸುಗಳನ್ನ ಸಾಕೊಂಡು ಕೃಷಿಗೆ ಪೂರಕವಾಗಿ ನೀವು ಬಳಕೆ ಮಾಡ್ಕೊಳ್ತಿದ್ರಿ. ತಂದೆಯವರು ಸಾಕ್ತಾ ಇದ್ದ ಎಮ್ಮೆಗಳನ್ನ ಕೈ ಬಿಟ್ಟಿಲ್ಲ, ಹಸುಗಳನ್ನು ಸೇರಿಸಿದ್ರಿ, ಅವು ಪ್ರಯೋಜನಕ್ಕೆ ಬರ್ತವೆ ಅಂತ ಅನ್ಕೊಂಡು ನಿಮಗೂ ಮನವರಿಕೆ ಆಗಿದೆ. ನಿಮ್ಮ ಅನುಭವಗಳನ್ನ ಅನಿಸಿಕೆಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರಿ. ನಮಸ್ಕಾರ. ನಮಸ್ಕಾರ. ಕೆಳಗರೆ ಇದುವರೆಗೆ ಮೂರ್ನಾಡು ಗ್ರಾಮದ ಬಡವಂಡ ಬೊಪ್ಪಣ್ಣ ಗಣಪತಿಯವರ ಎಮ್ಮೆ ಮತ್ತು ಹಸುಗಳ ಸಾಕಾಣಿಕೆಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಸಮಸ್ಯೆ ಕಷ್ಟ ಅಂತ ಅನ್ಕೊಂಡು ಯೋಚನೆ ಮಾಡಿದ್ರೆ ಜೀವನ ಮಾಡೋದೇ ದುಸ್ತರ ಅನ್ಸುತ್ತೆ. ಆದರೆ ಯಾವ್ದಾದ್ರು ಒಳ್ಳೇದು, ಯಾವ್ದಾದ್ರು ಬೇಕಾಗಿದೆ ಅಂತ ಅನ್ಕೊಂಡು ಆಲೋಚನೆಯಿಂದ ನಾವು ಕೆಲಸ ಮಾಡಿದ್ರೆ ಯಾವುದು ನಿಮಗೆ ಹೊರೆ ಅನಿಸೋದಿಲ್ಲ, ಎಷ್ಟೋ ಕೆಲಸಗಳು ನಿಮಗೆ ಹಗುರ ಅನಿಸ್ತವೆ. ಕೇಳಿದ್ರೆ ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಲ್ಲಿ ಅಗಾರ್ವುಡ್ ಕಾಫಿ ತೋಟಗಳಲ್ಲಿ ಸ್ನೇಹಿ ಬೆಳೆಯಾಗಿ ಬೆಳೆಯಬಲ್ಲದು. ಈ ಕುರಿತಂತೆ ಇವತ್ತು ವಿಚಾರಗಳನ್ನು ತಿಳಿಸ್ತಿದ್ದಾರೆ, ತಾಂತ್ರಿಕ ಮಾಹಿತಿಯನ್ನು ನೀಡ್ತಿದ್ದಾರೆ ನಿವೃತ್ತ ಡೀನ್ ಹಾಗೆ ನಿವೃತ್ತ ಸಂಶೋಧನಾ ನಿರ್ದೇಶಕರಾಗಿರುವ ಡಾಕ್ಟರ್ ಜೆ ವೆಂಕಟೇಶ್ ಅವರು. ಡಾಕ್ಟ್ರೇ, ವಿಚಾರಗಳನ್ನು ಪ್ರಸ್ತಾಪ ಮಾಡಿ. ಅಗಾರ್ವುಡ್ ನಮ್ಮ ದೇಶ ಹೊರಗಡೆ ದೇಶಗಳಲ್ಲಿ ಹೇಗಿದೆ, ಹೇಗೆ ಬೆಳೀತಾ ಇದೆ, ಇದಕ್ಕಿರುವ ಇತಿಮಿತಿಗಳು ವಿಶೇಷತೆಗಳು ಏನೇನು? ನಮಸ್ಕಾರ. ಅಗಾರ್ವುಡ್ ಅಥವಾ ಊದ್ ಸುವಾಸನೆಯುಕ್ತ ಮರ, ಇದನ್ನ ಟಿಂಬರ್ ಅಂತ ಕರಿತಾ ಇಲ್ಲ, ಇದು ಒಂದು ಸುಗಂಧ ದ್ರವ್ಯ. ಯಾವ ರೀತಿ ಅಂತಂತೆ ಅಂತಂದ್ರೆ ಗಂಧದ ಮರ, ಮತ್ತೆ ಚಂದನದ ಮರ, ರಕ್ತ ಚಂದನ ಅಂತ ಹೇಳ್ತೀವಲ್ಲ, ಅಂತ ಒಂದು ಮರದ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಇದು ಅತ್ಯಂತ ಉಪಯುಕ್ತವಾದಂತಹ ಮತ್ತು ಅತ್ಯಂತ ಅಧಿಕ ಬೆಲೆಯುಳ್ಳ ತೈಲವನ್ನು ಕೊಡ್ತಕ್ಕಂತ ಒಂದು ಸುಗಂಧ ದ್ರವ್ಯದ ಮರ ಅಂತ ನಾವು ಹೇಳ್ಬೋದು. ಇದರ ವಿಸ್ತಾರಗಳನ್ನು ಹೇಳೋದಾದ್ರೆ ಏನು, ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ಇದು ಜನ್ಮ ತಾಳಿದ್ರೂ ಸಹ ಇದು ಹೆಚ್ಚಿಗೆ ನಮ್ಮ ಏಷ್ಯಾ ಖಂಡದಲ್ಲಿ ವಿಸ್ತಾರವಾಗಿರ್ತಕ್ಕಂಥದ್ದು ಅಥವಾ ಪ್ರಸರಿಸತಕ್ಕಂಥದ್ದು. ಇಂಥದ್ರಲ್ಲಿ ನಮ್ಗೆ ಇವತ್ತು ಹೊರದೇಶಗಳಲ್ಲಾದರೆ ಇವತ್ತು ಇಂಡೋನೇಷ್ಯಾ ಅತಿ ಹೆಚ್ಚಿಗೆ ನಾವು ರಫ್ತು ಮಾಡ್ತಕ್ಕಂಥ ದೇಶ. ಅದನ್ನು ಬಿಟ್ಟರೆ ಮಲೇಷ್ಯಾ, ಥಾಯ್ಲೆಂಡು, ಜಪಾನು, ವಿಯೆಟ್ನಾಮು ಇವೆಲ್ಲವೂ, ಅದರಲ್ಲೂ ನಮ್ಮ ಇಂಡಿಯಾನೂ ಸಹ ಈ ಒಂದು ಸುಗಂಧ ದ್ರವ್ಯ ಮರವನ್ನು ಬೆಳೆಯೋದಕ್ಕೆ ಉತ್ತಮವಾದಂಥ ಭವಿಷ್ಯನೂ ಸಹ ಇದೆ ಅಂತ ಹೇಳ್ಬೋದು. ಈ ಒಂದು ದೇಶಗಳನ್ನ ಬಿಟ್ಟರೆ ಭಾರತ ದೇಶದಲ್ಲಿ ಕರ್ನಾಟಕ, ಈಶಾನ್ಯ ರಾಜ್ಯಗಳು ಅಂತಂದ್ರೆ ಅಸ್ಸಾಂ, ಅರುಣಾಚಲ ಪ್ರದೇಶ, ತ್ರಿಪುರಾ, ಅಗರ್ತಲಾ, ಈ ಪ್ರದೇಶಗಳಲ್ಲಿ ಉತ್ತಮವಾಗಿ ಅಗರ್ವುಡ್ ಬೆಳೆಯನ್ನು ಬೆಳೆಯಬಹುದಾಗಿದೆ. ಅಗರ್ವುಡ್ ನಮ್ಮ ಕರ್ನಾಟಕದಲ್ಲಿ ಬಂದ ಬಗೆ ಏನಂತಂದ್ರೆ, ಇವತ್ತು ಮಲೆನಾಡು ಮತ್ತು ಅರೆಮಲೆನಾಡು ಹಾಗೂ ಕರಾವಳಿ ಪ್ರದೇಶದ ಪ್ರಮುಖವಾದಂತಹ ಸಾಂಪ್ರದಾಯಿಕ ಬೆಳೆಗಳಾದಂತಹ ಅಡಿಕೆ, ತೆಂಗು, ಕಾಫಿ, ಏಲಕ್ಕಿ ಬೆಳೆಗಳಲ್ಲಿ ಇವತ್ತು ನಾವು ಹೆಚ್ಚಿನ ಮಟ್ಟಿಗೆ ಮಾರ್ಕೆಟ್ ಅನ್ನು ದರದಲ್ಲಿ ಏರಿಳಿತವನ್ನು ಕಾಣ್ತಾ ಇದ್ವಿ. ಆಮೇಲೆ ಅತಿ ಹೆಚ್ಚಿಗೆ ಬಾಧಿಸತಕ್ಕಂತ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಅಡಿಕೆಗೆ ಹಳದಿ ಎಲೆ ರೋಗ ಆಗಿರ್ಬೋದು ಅಥವಾ ಎಡಿಮಣ್ಣಿಗೆ ರೋಗ ಆಗಿರ್ಬೋದು ಹಾಗೂ ಸುಳ್ಳಿಕೊಳೆ ರೋಗ ಅತಿ ಹೆಚ್ಚಾಗಿ ಕಾಣ್ತಾ ಇದ್ವಿ. ಅದರಿಂದ ಹೆಚ್ಚಿನ ತೋಟಗಳಲ್ಲಿ ನಮಗೆ ಇವತ್ತು ಉತ್ತಮ ಇಳುವರಿಯನ್ನು ಪಡೆಯಲು ಕಷ್ಟವಾಗುತ್ತದೆ. ಅದೇ ರೀತಿ ಕಾಫಿನಲ್ಲಿ ಕಾಂಡಕೊರೆ ಹುಳ ಆಗಿರ್ಬೋದು ಅಥವಾ ತುಕ್ಕು ರೋಗ ಆಗಿರ್ಬೋದು ಜಾಸ್ತಿಯಾಗಿ ಕಾಣ್ತಾ ಇದ್ದಾವೆ. ಮತ್ತೆ ಇವತ್ತು ಮಾರ್ಕೆಟ್ನಲ್ಲಿ ಆಗ್ತಕ್ಕಂಥ ಏರಿಳಿತದಿಂದ ರೈತರು ಬೆಳೆದಂತ ಬೆಳೆಗೆ ಅತ್ಯುತ್ತಮವಾದ ಒಂದು ಬೆಲೆ ಸಿಗದೆ ನಮಗೆ ಉತ್ತಮ ಲಾಭದಾಯಕ ಆಗದೇ ಇರತಕ್ಕಂಥದ್ದನ್ನು ಅವರು ಗಮನಿಸುತ್ತಾರೆ. ಅದಕ್ಕೋಸ್ಕರ ಇವತ್ತು ಈ ಒಂದು ನಮ್ಮ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದಂತಹ ಪರ್ಯಾಯ ಒಂದು ಬೆಳೆ ಬೇಕು ಅಂತಂದಾಗ ನಮ್ಮ ಸಂಸ್ಥೆಯವರು ಇವತ್ತು ಅಸ್ಸಾಂ ಮುಂತಾದ ರಾಜ್ಯಗಳಲ್ಲಿ ಮತ್ತು ಹೊರದೇಶಗಳಲ್ಲೂ ಸಹ ಪ್ರವಾಸ ಮಾಡಿ ನಮ್ಮ ಹವಾಮಾನಕ್ಕೆ ಹೊಂದಿಕೊಂಡು ಬರತಕ್ಕಂತಹ ಅಗರ್ವುಡ್ ಬೆಳೆಯನ್ನು ನಾವು ಯಾಕೆ ಪರಿಚಯ ಮಾಡಬಾರದು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಅದನ್ನು ತಂದು ಶೃಂಗೇರಿನಲ್ಲಿ ಮೊಟ್ಟ ಮೊದಲಿಗೆ ವನದುರ್ಗಿ ಎಸ್ಟೇಟ್ನಲ್ಲಿ ಇದನ್ನ ಪರಿಚಯ ಮಾಡಿದರು. ನಂತರ 2009 ಇದನ್ನು ವಾಣಿಜ್ಯವಾಗಿ ಬೇರೆ ಬೇರೆ ಹವಾಮಾನದಲ್ಲಿ ಬೆಳೆಯಬಹುದು ಅಂತಂದ್ಬಿಟ್ಟು ಸುಮಾರು 8 ಜಿಲ್ಲೆಗಳಲ್ಲಿ ಈ ಬೆಳೆಯನ್ನ ಪರಿಚಯಿಸಿದರು. ಇದನ್ನ ಪ್ರಮುಖವಾಗಿ ಅಡಿಕೆ ತೋಟದ ಮಧ್ಯದಲ್ಲಿ ಮಿಶ್ರ ಬೆಳೆಯಾಗಿ ಸುಮಾರು 2 ಸಾಲಿಗೊಂದಂತೆ ಮಿಶ್ರ ಬೆಳೆಯಾಗಿ ಇದನ್ನ ಬೆಳೆಯೋದ್ರಿಂದ ಮತ್ತೆ ಅಡಿಕೆ ತೋಟದ ಅಂಚಿನಲ್ಲೂ ಸಹ ನಾವು ಇದನ್ನ ಬೆಳೆಯಬಹುದು. ಸುಮಾರು 150 ಅಥವಾ ಅಪ್ ಟು 200 ಗಿಡಗಳವರೆಗೂ ಸಹ ನಾವು ಉತ್ತಮ ರೀತಿಯಿಂದ ಈ ಬೆಳೆಯನ್ನು ಹಾಕಬಹುದು. ಅದೇ ರೀತಿ ನಾವು ತೆಂಗಿನಲ್ಲಿ 250-300 ಗಿಡಗಳನ್ನು ಹಾಕಬಹುದು ಮಧ್ಯದಲ್ಲಿ. ಅದೇ ರೀತಿ ಇದನ್ನ ಏಲಕ್ಕಿ ತೋಟದಲ್ಲಿ ಹಾಕಬಹುದು ಮತ್ತು ತಾಳೆ ಎಣ್ಣೆ ಮರದ ಮಧ್ಯದಲ್ಲೂ ಸಹ 150-300 ಗಿಡಗಳನ್ನು ಹಾಕಕ್ಕೆ ಸಾಧ್ಯತೆ ಇದೆ. ಇದನ್ನು ಅತ್ಯುತ್ತಮವಾದ ಮಣ್ಣಿನಲ್ಲೇ ಹಾಕಬೇಕು ಅಂತ ಏನಿಲ್ಲ. ಇವರಿ ಭೂಮಿಯಲ್ಲಿ ಏಕ ಬೆಳೆಯಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಏಕ ಬೆಳೆಯಾಗಿ ನಾವು ಬೆಳೆಯಬೇಕು ಅಂತಂದ್ರೆ ಸುಮಾರು 6 ಅಡಿ ಅಂತರದಲ್ಲಿ ಈ ಬೆಳೆಯನ್ನು ಬೆಳೆದಾಗ 1 ಎಕರೆ ಪ್ರದೇಶಕ್ಕೆ ಸುಮಾರು 600-650 ಗಿಡಗಳನ್ನು ಕೂರಿಸಬಹುದು. ಮಿಶ್ರ ಬೆಳೆಯಾಗಿ ಸಹ ಅಂತಮ ರೀತಿಯಲ್ಲಿ ಬೆಳೆದಿದ್ದೆ ಆದರೆ ನಮಗೆ ನಿರಂತರ ಒಂದು ಆದಾಯ ಕೊಡತಕ್ಕಂಥ ಬೆಳೆಯಾಗಿರುವುದರಿಂದ ರೈತರು ಈ ಒಂದು ಬೆಳೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು. ಬೆಳೆಯೋದಕ್ಕೆ ನಮಗೆ ಸೂಕ್ತ ವಾತಾವರಣ ಇದೆ, ಮಣ್ಣು ಎಲ್ಲ ಸೂಕ್ತವಾಗಿದೆ. ಆದರೆ ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಂತಂದ್ರೆ ಹೆಚ್ಚಿನ ಉಷ್ಣತೆ ಇರ್ತಕ್ಕಂಥ ಪ್ರದೇಶದಲ್ಲಿ ಉತ್ತಮ ಬರೋದಿಲ್ಲ. ಅದೇ ರೀತಿ ಹೆಚ್ಚಿನ ತೇವಾಂಶ ಅಂದ್ರೆ ಉತ್ತಮವಾದಂತಹ ಬಸ್ಸಿ ಅಲವೆಯಲ್ಲಿರ್ತಕ್ಕಂಥ ಬಸ್ಸಿ ಇದೆ ಇರ್ತಕ್ಕಂಥ ಮಣ್ಣುಗಳಲ್ಲಿ ಇದು ಉತ್ತಮವಾಗಿ ಬರೋದಿಲ್ಲ. ಆದರೆ ತೇವಾಂಶ ಬೇಕು, ಆದರೆ ಹೆಚ್ಚುವರಿ ತೇವಾಂಶ ಇರದಂತ ನೋಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಂತರ ಈ ತಳಿಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಸಂಶೋಧನಾ ಕೇಂದ್ರ ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಇನ್ನೂ ನಮ್ಮ ಪ್ರದೇಶ ಸೂಕ್ತವಾದಂತಹ ತಳಿಗಳನ್ನು ಕಂಡುಹಿಡಿದಿದ್ದರೂ ಸಹ ಈಶಾನ್ಯ ರಾಜ್ಯಗಳಲ್ಲಿ ಅಸ್ಸಾಂ ಮುಂತಾದಲ್ಲಿ ಬೆಳೀತಕ್ಕಂಥ ತಳಿಗಳನ್ನ ಉತ್ತಮ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ವನದುರ್ಗಿ A12 ಅಂತಕ್ಕಂಥ ತಳಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ನಮ್ಮ ವಾತಾವರಣದಲ್ಲಿ ಬಹಳ ಉತ್ತಮವಾಗಿ ಬರ್ತಾ ಇದೆ. ಈ ತಳಿಯು ಉತ್ತಮ ರೀತಿಯಲ್ಲಿ ನಾವು ಕೊಡ್ತಕ್ಕಂಥ ಮೆಡಿಸಿನ್ ಅಥವಾ ಇನಾಕ್ಯುಲೇಷನ್ ಅಂತ ಹೇಳ್ತೀವಿ, ಅಂದ್ರೆ ಫಂಗಸ್ ಅನ್ನು ಇಂಜೆಕ್ಷನ್ ಅಥವಾ ಸಿಲಿಂಡರ್ವನ್ನು ಇಂಜೆಕ್ಷನ್ ಮಾಡ್ತೀವಿ. ಅದಕ್ಕೆ ಉತ್ತಮ ರೀತಿಯಲ್ಲಿ ಸ್ಪಂದನೆಯನ್ನ ಕೊಡ್ತಕ್ಕಂಥದ್ದು ಮತ್ತು ದೃಢವಾಗಿರ್ತಕ್ಕಂಥದ್ದು ಮತ್ತು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥದ್ದನ್ನ ಗಮನದಲ್ಲಿಟ್ಟುಕೊಂಡ್ಬಿಟ್ಟು ಈ ತಳಿಯನ್ನ ಈ ವನದುರ್ಗಿ ಸಂಸ್ಥೆಯವರು ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಇದನ್ನ ಪರಿಚಯಿಸಿದ್ದಾರೆ. ಅದು ಉತ್ತಮವೂ ಸಹ ಬರ್ತಾ ಇದೆ ಅಂತ ಹೇಳ್ಬೋದು. ಈ ಬೆಳೆಯನ್ನು ನಾವು ಮಾಡಬೇಕಾದ್ರೆ ಉತ್ತಮವಾದಂತಹ ಸಸ್ಯಗಳು ಸಹ ದೊರೆಯಬೇಕು. ಈ ಉತ್ತಮವಾದಂತಹ ಸಸ್ಯಗಳು ಬೇಕು ಅಂತಂದಾಗ ಎಲ್ಲಿ ಬೇಕೋ ಅಲ್ಲಿ ಈ ನರ್ಸರಿಗಳನ್ನ ಕೊಂಡ್ಕೊಳ್ಳೋದಕ್ಕಿಂತ ಇಂಥ ಪ್ರಮಾಣೀಕೃತ ನರ್ಸರಿಗಳಿಂದ ಪಡ್ಕೊಂಡ್ಬಿಟ್ಟು ನಾಟಿ ಮಾಡಿದ್ದೆ ಆದರೆ ಅದರಿಂದ ಉತ್ತಮ ಫಲಿತಾಂಶವನ್ನು ಕಾಣಬಹುದು. ಹೀಗಾಗಿ ಈ ಬೆಳೆಯನ್ನ ಸಾಮಾನ್ಯವಾಗಿ ಜೂನ್ನಿಂದ ಅಕ್ಟೋಬರ್ ವರೆಗೆ ನಾಟಿಯನ್ನು ಮಾಡಬಹುದು. ಅಡಿಕೆ, ತೆಂಗು ಮತ್ತೆ ಕಾಫಿ, ಏಲಕ್ಕಿ ತೋಟಗಳಲ್ಲೂ ಸಹ ನಾವು ಇದನ್ನ ಉತ್ತಮ ರೀತಿಯಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯೋದಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ನಾವು ಇದನ್ನ ಈ ಪ್ರದೇಶಕ್ಕೆ ಪರಿಚಯಿಸಿದ್ದೇವೆ. ಮೊದಲನೇ ವರ್ಷದ ಆರೈಕೆ ಅಂತಂದ್ರೆ ನಾಟಿ ಮಾಡಿದ ಮೇಲೆ ಬೇಸಿಗೆಯಲ್ಲಿ ಅಲ್ಪ ಸ್ವಲ್ಪ ನೀರಾವರಿಯನ್ನ ಒದಿಸತಕ್ಕಂಥದ್ದು ಮುಖ್ಯ. ಅದೇ ರೀತಿ ಅದರ ಸುತ್ತಲೂ ಒದಿಕೆ ಮಾಡಿಬಿಟ್ಟು ಅದಕ್ಕೆ ಆಶ್ರಯ ಕೂಲನ್ನು ಕೊಟ್ಟು ಸಹಕಾರವನ್ನು ನೀಡಿದ್ರೆ ಅದು ಉತ್ತಮವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಬೇಸಿಗೆಯಲ್ಲಿ ನೆರಳನ್ನು ಒದಿಸತಕ್ಕಂಥ ದೊಡ್ಡದು ಇದು ಮುಕ್ತ ಪ್ರದೇಶದಲ್ಲಿ ಬೆಳೆಯೋದಕ್ಕಿಂತಲೂ ಸಹ ಸ್ವಲ್ಪ ಮಟ್ಟಿಗೆ ನೆರಳನ್ನು ಬಯಸ್ತಕ್ಕಂಥ ಬೆಳೆ ಆಗಿದ್ದರಿಂದ ಶೇಕಡ 20-30% ಇದು ಉತ್ತಮವಾಗಿ ಇದೆ. ಅದಕ್ಕೋಸ್ಕರ ಇದನ್ನ ಕಾಫಿ, ಅಡಿಕೆ ತೋಟಗಳಲ್ಲಿ ಬೆಳೆಯೋದ್ರಿಂದ ಅನುಕೂಲ ಅಂತಂದ್ಬಿಟ್ಟು ಇದನ್ನ ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ಇದಕ್ಕೆ ಹೆಚ್ಚಿಗೆ ಗೊಬ್ಬರದ ಅವಶ್ಯಕತೆಯೂ ಕಡಿಮೆ, ಭೂಮಿಲಿರ್ತಕ್ಕಂಥ ಸಾವಯವ ಗೊಬ್ಬರದಲ್ಲೇ ಉತ್ತಮವಾಗಿ ಬರುತ್ತದೆ. ಇನ್ನೂ ಒಂದ್ ಸ್ವಲ್ಪ ಉತ್ತಮವಾದಂತಹ ಬೆಳವಣಿಗೆ ನಿರೂಪಿಸಬೇಕಂತಂದ್ರೆ ಕೊಟ್ಟಿಗೆ ಗೊಬ್ಬರಗಳು ಅಥವಾ ಬಯೋ ಫರ್ಟಿಲೈಸರ್ಸ್ ಜೈವಿಕ ಗೊಬ್ಬರಗಳನ್ನು ನಿಂತ ಗೊಬ್ಬರಗಳನ್ನು ಸಹ ಬಳಕೆ ಮಾಡಿಕೊಂಡು ಹೆಚ್ಚು ಮಾಡಬಹುದು. ಇಲ್ಲ ನಾವು ರಾಸಾಯನಿಕವಾದ ಗೊಬ್ಬರವನ್ನು ಸಹ ಪೀಸಿ ಬೆಳಿತೀವಿ ಅಂತಂದ್ರೆ ಮೊದಲನೇ ವರ್ಷ ಒಂದು 50 ಗ್ರಾಂ ಸಂಯುಕ್ತ ಗೊಬ್ಬರಗಳು ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಇರ್ತಕ್ಕಂಥ ಸುಫಲ ಆಗಬಹುದು ಯೂರಿಯಾ ಆಗಬಹುದು ಹೋಗಿ ಬಳಸಬಹುದು. ಎರಡನೇ ವರ್ಷ ಇನ್ನೊಂದು 25 ಗ್ರಾಂ ಜಾಸ್ತಿ ಅಂದ್ರೆ 75 ಗ್ರಾಮ್ ಹಾಕ್ಬೋದು. ಮತ್ತು ಉತ್ತಮವಾಗಿ ಬೆಳೆದ ಮೇಲೆ ಸುಮಾರು 3-4 ವರ್ಷ ನಂತರ ಸುಮಾರು 5 ಗ್ರಾಮಷ್ಟು ಈ ಒಂದು ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಇರ್ತಕ್ಕಂಥ ಒಂದು ಸಂಯುಕ್ತ ಗೊಬ್ಬರವನ್ನು ಬಳಕೆ ಮಾಡಿದ್ರೆ ಗಿಡ ಉತ್ತಮವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ನಂತರ ಈ ಒಂದು ಗಿಡಗಳಿಗೆ ಸುಮಾರು 250-500 ಗ್ರಾಂ ಬೇವಿನ ಹಿಂಡಿ ಹಾಕೋದ್ರಿಂದ ಗೆದ್ದಲ ಹುಳ ಹುಳಿ ಮತ್ತು ಅಥವಾ ಜಂತು ಹುಳುಗಳ ಹಾವಳಿ ಇದ್ರೂ ಸಹ ಅದನ್ನು ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ಬೆಳೆಯಿಂದ ಉತ್ತಮವಾಗಿ ಬೆಳೆದಿದ್ದರೆ ಸುಮಾರು 6-8 ವರ್ಷದಲ್ಲಿ ಉತ್ತಮ ರೀತಿಯಾಗಿ ಬೆಳವಣಿಗೆ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಾಡ್ತಕ್ಕಂತ ಒಂದು ಕೆಲಸ ಅಂತಂದ್ರೆ ಈ ಗಿಡವನ್ನು ಅತಿ ಎತ್ತರಕ್ಕೆ ಬಿಡಬಾರದು. ಅಂದ್ರೆ 20 ಅಡಿಗೆ ಬೆಳೆಯೋದಕ್ಕೆ ಬಿಟ್ಟು ಅದರ ತುದಿಗೆ ಕಟ್ ಮಾಡಬೇಕು. ಯಾಕೆಂದ್ರೆ ನಮಗೆ ಇನಾಕ್ಯುಲೇಷನ್ ಮಾಡೋದಕ್ಕೂ ಸಹ ಅನುಕೂಲ ಆಗುತ್ತೆ. ಮತ್ತೆ ಅದು ಅತಿ ಎತ್ತರ ಹೋದಾಗ ಬೇರೆ ಗಿಡಗಳಿಗೆ ಅಂದ್ರೆ ಅಡಿಕೆ ತೋಟ ಆದರೆ ನಮಗೆ ಅಡಿಕೆಗಿಂತ ಮೇಲೆ ಇದು ಬೆಳಿಬಾರ್ದು. ಆಮೇಲೆ ಅದಕ್ಕೆ ನೆರಳು ಕೊಡ್ತಕ್ಕಂಥದ್ದು ಮತ್ತೆ ಉತ್ತಮ ರೀತಿಯ ಕೊಂಬೆ ರೆಂಬೆಗಳು ಬರೋದ್ರಿಂದ ಉತ್ತಮವಾದಂತಹ ಎಲೆಗಳು ಇರೋದ್ರಿಂದ ಇಂಜೆಕ್ಷನ್ ಮಾಡಿದಾಗ ಉತ್ತಮ ರೀತಿಯ ಒಂದು ರೆಸಿನೆಸ್ ಫಾರ್ಮೇಶನ್ ಆಗಿ ಅಗ್ರುಡ್ ಫಾರ್ಮೇಶನ್ ಗೆ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಅದನ್ನು ಕಟಾವ್ ಮಾಡ್ತಕ್ಕಂಥದ್ದು ಟಾಪ್ ಅನ್ನ ಕಟ್ ಮಾಡಿಬಿಟ್ಟು ಆ ಟಾಪ್ ಗೆ ಬೋರ್ಡೋ ಮಿಕ್ಸ್ಚರ್ ಕಾಪರ್ ಆಕ್ಸೈಡ್ ಕ್ಲೋರೈಡ್ ಅನ್ನ ಅದನ್ನ ಮೇಲೆ ಟಾಪ್ ಮಾಡಿಬಿಟ್ಟು ಅದಕ್ಕೆ ಒಂದು ಪಾಲಿಥೀನ್ ಇದನ್ನ ಮುಚ್ಚಿದ್ರೆ ಆಗ ಮಳೆಗಾಲದಲ್ಲಿ ನಮಗೆ ಅದು ಯಾವುದೇ ತರಹದ ಬೇರೆ ಫಂಗಸ್ಗಳು ಬಾಧೆ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು. ಹೀಗೆ ನಾವು ಗಿಡವನ್ನು ಬೆಳೆಸಿದ್ದು ಸುಮಾರು 7-8 ವರ್ಷದಲ್ಲಿ ಫಂಗಸ್ ಇನಾಕ್ಯುಲೇಷನ್ ಗೆ ನಾವು ಬೆಳೆಯುತ್ತೇವೆ. ಸಾಮಾನ್ಯವಾಗಿ ಅಸ್ಸಾಮು ಮತ್ತೆ ಅರುಣಾಚಲ ಪ್ರದೇಶ ಅಂತ ಕಡೆ ಇಲ್ಲ, ಇದನ್ನು ಸ್ವಾಭಾವಿಕವಾಗಿ ಮರವನ್ನು ಹಾಗೆ ಬಿಟ್ಟರೆ ಗಾಯ ಆದಾಗ ಅದರ ಮುಖಾಂತರ ಸ್ವಾಭಾವಿಕ ಒಂದು ಸಿಲಿಂಡರ್ಗಳು ಬಂದ್ಬಿಟ್ಟು ಅದರಲ್ಲಿ ಈ ಒಂದು ರೆಸಿನೆಸ್ ಫುಡ್ ಫಾರ್ಮೇಶನ್ ಸಹ ಮಾಡ್ತವೆ. ಆದ್ರೆ 100 ಗಿಡಗಳು ಗಿಡಗಳು ಮಾತ್ರ ಆತರ ಪರ್ಸೆಂಟ್ ಇರೋದ್ರಿಂದ ಕೃತಕವಾಗಿ ಫಂಗಸ್ ಅನ್ನ ಅಂದ್ರೆ ಸಿಲಿಂಡರ್ ಇಂಜೆಕ್ಷನ್ ಮಾಡೋದ್ರಿಂದ ಉತ್ತಮದಿಂದ ಇಳುವರಿಯನ್ನ ಪಡೆಯೋದಕ್ಕೆ ಸಾಧ್ಯತೆ ಆಗಿದೆ. ಅದರಲ್ಲಿ ಸುಮಾರು 16 ಫಂಗಸ್ಗಳ ಇನಾಕ್ಯುಲಮ್ ಇದ್ರೂ ಸಹ 5-6 ಇನಾಕ್ಯುಲೇಷನ್ ನಮ್ಮ ಒಂದು ವಾತಾವರಣದಲ್ಲಿ ನಾವು ಪ್ರಯೋಗ ಮಾಡಿದ್ವಿ. ಅದರಲ್ಲಿ ಉತ್ತಮ ಫಲಿತಾಂಶವನ್ನು ಸಹ ಕಂಡು ಬಂದಿದೆ. ಅದರಲ್ಲಿ ಓದ್ 16, ಓದ್ 18, ಓದ್ 20, ಇದು ಸ್ವಲ್ಪ ಬೆಲೆ ಜಾಸ್ತಿ ಆದರೂ ಸಹ ಗಿಡಗಳಲ್ಲಿ ಉತ್ತಮ ಇಳುವರಿಯನ್ನು ಪಡಿಬಹುದು. ಆಮೇಲೆ ಪ್ರತಿ ವರ್ಷಕ್ಕೂ ಸಹ ಓದನ್ನು ನಾವು ಇಂಜೆಕ್ಷನ್ ಮಾಡಿದ್ಮೇಲೆ 2-3 ವರ್ಷ ನಾವು ಕಾಯಬೇಕು ಅದು ಉತ್ತಮವಾಗಿ ಬೆಳೆಯೋದಕ್ಕೆ. ನಂತರ ಒಂದೇ ವರ್ಷಕ್ಕೆ ಬೇಕಂದ್ರೆ ಅದಕ್ಕೂ ಸಹ ಸಿಲಿಂಡ್ರ ಇದೆ ಬಯೋಸರ್ಚ್ ಅಂತಂದ್ಬಿಟ್ಟು ಅದನ್ನು ಸಹ ನೀವು ಪೇಸ್ಟ್ ಮೆಥಡ್ನಲ್ಲಿ ಬಳಕೆಯನ್ನು ಮಾಡಿಕೊಂಡು ಪ್ರತಿ ವರ್ಷವೂ ಸಹ ನೀವು ಇಳುವರಿಯನ್ನು ಪಡೆಯೋಕ್ಕೂ ಸಹ ಸಾಧ್ಯತೆ ಇದೆ. ಹೀಗೆ ಈ ವನದುರ್ಗಿ ಸಂಸ್ಥೆಯವರು ಅವರಿಗೆ ತರಬೇತಿಯನ್ನು ಸಹ ಕೊಡ್ತಿದ್ದಾರೆ. ಹೇಗೆ ಮಾಡೋದಂತ ಪ್ರಾತ್ಯಕ್ಷಿಕ ಮುಖಾಂತರ ಸಹ ಅವರಿಗೆ ಮಾಡಿಕೊಳ್ತಕ್ಕಂಥದ್ದು ಆಗಿದೆ. ಹೀಗೆ ಮಾಡಿದಂತಹ ಹೂದನ್ನ ಬೆಳೆಸಿ ಇಂಜೆಕ್ಷನ್ ಮಾಡಿದಂತಹ ಮರಗಳು ಕಟಾವಿಗೆ ಸುಮಾರು 10-12 ವರ್ಷಗಳಲ್ಲಿ ಬರುತ್ತೆ. ಕಂಪ್ಲೀಟ್ 2 ಅಡಿ ಬಿಟ್ಟು ಭೂಮಿಯಿಂದ ನಾವು ಕಟಾವು ಮಾಡಿ ಮರದಲ್ಲಿ 3-3 ಅಡಿ ಅಂತದಲ್ಲಿ ತುಂಡುಗಳು ಮಾಡಿ ಆ ನಂತರ ನಾವು ಅದನ್ನ ಪ್ರಾಥಮಿಕ ಅದ ಮಾಡಿಬಿಟ್ಟು ಅದರಿಂದ ಅಗರ್ ವುಡ್ ಬಂದಿರತಕ್ಕಂತ ಚಿಪ್ಸ್ಗಳನ್ನ ಅಥವಾ ವಿವಿಧ ಗ್ರೇಡ್ಗಳ ಶ್ರೇಣಿಗಳಾಗಿ ವಿಂಗಡಿಸಿ ಅದನ್ನ ಬಳಕೆ ಮಾಡಿಕೊಳ್ಬಹುದು. ಸಾಮಾನ್ಯವಾಗಿ ಇದರಲ್ಲಿ ಚಿಪ್ಸ್ ಗ್ರೇಡ್ ಅಂತ ಇರ್ತದೆ ಅಥವಾ ಎಕ್ಸ್ಟ್ರಾಕ್ಷನ್ ಗ್ರೇಡ್ ಅಂತ ಇರ್ತದೆ. ಆಮೇಲೆ ಬೇರೆ ಬೇರೆ ABC ಗಿಡಗಳಿದಾವೆ, ಅದಕ್ಕೆ ತಕ್ಕಂತೆ ನಮಗೆ ಇವತ್ತು ಬೆಲೆನೂ ಸಹ ಸಿಗುತ್ತೆ. ಎ ಗ್ರೇಡ್ಗೆ 30-35 ಸಾವಿರವರೆಗೂ ಸಹ ಆದಾಯ ಬರ್ತಕ್ಕಂಥದ್ದೆ. ಇನಾಕ್ಷನ್ ಮಾಡಿದ 3 ವರ್ಷಕ್ಕೆ ಸುಮಾರು 1.5-2 ಕೆಜಿ, ಹೆಚ್ಚು ಹೆಚ್ಚಿಗೆ 3 ಕೆಜಿವರೆಗೂ ಸಹ ಚಿಪ್ಸ್ ಅಥವಾ ಚಿಪ್ಸ್ ಇತರ ಗ್ರೇಡ್ಗಳನ್ನು ಸಹ ನಾವು ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಅದರಿಂದ ರೈತರಿಗೂ ಸಹ ಉತ್ತಮವಾದ ಅನುಕೂಲವೂ ಸಹ ಇರ್ತದೆ. ಆಮೇಲೆ ನೆಕ್ಸ್ಟ್ ಕಡಿದಂತಹ ಒಂದು ಪೋರ್ಷನ್ ಉಳ್ಕೊಂಡಿರ್ತಕ್ಕಂಥದ್ರಲ್ಲಿ ಮತ್ತೆ 3 ವರ್ಷಕ್ಕೆ ಇಳುವರಿ ಬರ್ತದೆ. ಹೀಗೆ 3 ಬಾರಿ ಈ ಒಂದು ಇಳುವರಿಯನ್ನ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಈ ಮರದಿಂದ ಸಾಮಾನ್ಯವಾಗಿ 50 ಮರ ಬೆಳೆಸಿಬಿಟ್ಟು ಅದಕ್ಕೆ 10,000 ರೂಪಾಯಿ ಒಂದು ಮರ ಮಾರಾಟ ಮಾಡಿದ್ರೆ ಸಹ ಸುಮಾರು 5 ಲಕ್ಷವರೆಗೂ ಸಹ ನಾವು ಆದಾಯವನ್ನು ಪಡ್ಕೊಳ್ಬಹುದು. ಒಂದು ಮರಕ್ಕೆ 40-50 ರೂಪಾಯಿ, ಒಂದು 8 ವರ್ಷಕ್ಕೆ ಸುಮಾರು 400-500 ರೂಪಾಯಿ ಮಾತ್ರ ಖರ್ಚು ಬರ್ತದೆ. ಇದರಿಂದ ರೈತರಿಗೆ ಅತ್ಯುತ್ತಮವಾದಂತಹ ಬೆಳೆ ಅಂತ ಹೇಳ್ಬೋದು. ಈ ಊದ್ ಅಂತಕ್ಕಂಥದ್ದನ್ನ ಸುಗಂಧ ತೈಲಕ್ಕೋಸ್ಕರ ಉಪಯೋಗಿಸೋದ್ ಜೊತೆಗೆ ಇದರಿಂದ ಬರ್ತಕ್ಕಂಥದ್ದೊಂದು ಮೂಲ ವಸ್ತು, ಇದನ್ನ ಹೆಚ್ಚಾಗಿ ಅರಬ್ ದೇಶಗಳಲ್ಲಿ ಬಳಕೆ ಆಗ್ತಕ್ಕಂಥದ್ದು ಮತ್ತೆ ಇತರ ದೇಶಗಳು ಬಳಕೆ ಆಗ್ತಂತು. ಇದನ್ನು ಮೂಲ ವಸ್ತುವಾಗಿ ಇತರೆ ಸುಗಂಧ ದ್ರವ್ಯಗಳನ್ನ ಹಾಗೆ ಸುವಾಸನೆಯನ್ನು ಕೊಡುವುದಕ್ಕೆ ಬಳಸ್ತಾ ಇದ್ವಿ. ಆಮೇಲೆ ಇದರಿಂದ ಬರ್ತಕ್ಕಂಥದ್ರಿಂದ ಊದುಬತ್ತಿ ಆಗಿರ್ಬೋದು, ಅಗರಬತ್ತಿ ಇಂಡಸ್ಟ್ರಿಯಲ್ಲೂ ಸಹ ಇದಕ್ಕೆ ಅತಿ ಹೆಚ್ಚಿನ ಬೇಡಿಕೆ ಇದೆ. ಅರಮೋಥೆರಪಿ ಅಂತಕ್ಕಂಥದ್ದನ್ನ ಈ ಊದ್ ಅಂತಕ್ಕಂಥದ್ದನ್ನ ಬಳಸಿಕೊಂಡು ಇವತ್ತು ಮಾಡಿ ಹಲವಾರು ರೋಗಗಳಿಗೆ ಅದನ್ನ ನಿಲ್ಲಿಸ್ತಕ್ಕಂಥದ್ದು ಸಹ ನೋಡಿದ್ವಿ. ಹೀಗಾಗಿ ಊದ್ ಅಥವಾ ಅಗರ್ವುಡ್ ಇವತ್ತಿನ ಒಂದು ಭವಿಷ್ಯದ ಬೆಳೆ ಅಂತ ನಾವು ಹೇಳಬಹುದು. ಅತ್ಯುತ್ತಮವಾಗಿ ಅದರಲ್ಲೂ ಮಲೆನಾಡು ಅರೆ ಮಲೆನಾಡು ಪ್ರದೇಶಗಳಲ್ಲಿ ಮಿಶ್ರ ಬೆಳೆಯಾಗಿ ನಮ್ಮ ಸಾಂಪ್ರದಾಯಿಕ ಮಧ್ಯೆ ನಾವು ಸುಲಭವಾಗಿ ಬೆಳೆದು ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬಹುದು ಹೇಳಿ ಸಂಕ್ಷಿಪ್ತವಾಗಿ ಈ ಅಗರಗುಡ್ಡು ಪರಿಚಯವನ್ನ ವೈಜ್ಞಾನಿಕ ಕೃಷಿಯ ಬಗ್ಗೆ ನಾನು ಮಾತನಾಡಕ್ಕೆ ಆಕಾಶವಾಣಿಯವರು ಅವಕಾಶ ಕಲ್ಪಿಸಿಕೊಂಡಿದ್ದೇನೆ. ನಾನಿದು ಮಾಡಿದೆ. ನಮಸ್ಕಾರ ಎಲ್ಲರೂ. ಇದುವರೆಗೆ ಅಗರಗುಡ್ಡು ಕೃಷಿ ಕುರಿತಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ನಿವೃತ್ತ ಸಂಶೋಧನಾ ನಿರ್ದೇಶಕರಾಗಿರುವ ಡಾಕ್ಟರ್ ಜೆ ವೆಂಕಟೇಶ್ ಅವರು. ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಶ್ರೋತೃಗಳೇ, ಅಗರ್ವುಡ್ ವೃಕ್ಷಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜೆ ವೆಂಕಟೇಶ್ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆಯನ್ನು ನೀಡ್ತಾ ಇದ್ದೇವೆ. 7349918915 7349918915 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೆಳಗರೆ ಮಡಿಕೇರಿ ತಾಲೂಕು ಚೆಲವರ ಗ್ರಾಮದ ಕೋಳಿಮಡ ಪಿ ಹರೀಶ್ ಅವರ ಜೊತೆಗೆ ಮಾತನಾಡ್ತಾ ಇದ್ದೀವಿ. 10 ಎಕರೆ ತೋಟ ಇದೆ, ಜೇನನ್ನ ಸಾಕ್ತಾರೆ, ವೆನಿಲಾ ಇದೆ, ಅಗರ್ವುಡ್ ಮರಗಳನ್ನು ಹಾಕೊಂಡಿದ್ದಾರೆ, ಅಡಿಕೆ ಇದೆ. ಇವತ್ತು ಅವರು ತಮ್ಮ ಅನುಭವಗಳನ್ನ ಹಂಚಿಕೊಳ್ತಿದ್ದಾರೆ. ಹರೀಶ್, ಏನು ಓದಿದ್ದು ತಾವು? ಪಿಯುಸಿ ಓದಿದ್ದೇನೆ ಸರ್. ಕಾಫಿ ಯಾವುದು? ಅರೇಬಿಕಾ ರೋಬಸ್ಟಾ? ಇದೆ, ರೋಬಸ್ಟಾ ಇದೆ. ಮಳೆ ನಮ್ಮಲ್ಲಿ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ. ಯಾವುದು ಚೆನ್ನಾಗಿ ಅತಿ ಮಳೆಗೆ ಹೊಂದ್ಕೊಳ್ಳುತ್ತೆ, ರೋಬಸ್ಟಾ ಅಥವಾ ಅರೇಬಿಕಾ? ರೋಬಸ್ಟಾ ಹೊಂದಿಕೊಳ್ಳುತ್ತೆ, ಅರಬೇಕು ಕೊಳತೆ ಹೋಗುತ್ತೆ ಸ್ವಲ್ಪ, ಒಳ ರೋಗ ಬಂದು ಹೋಗುತ್ತೆ. ಅತಿ ಮಳೆಗೂ ರೋಬಸ್ಟಕ್ಕೆ ಏನಾದ್ರೂ ಅಥವಾ ಅರೇಬಿಕಕ್ಕೆ ಬೋರ್ಡ್ ದ್ರಾವಣ ಸಿಂಪಡಣೆ ಮಾಡ್ತಾರೆ ಹೇಗೆ? ಇಲ್ಲ ಸರ್, ನಾ ಯಾವುದು ಸಿಂಪಡಣೆ ಮಾಡಿಲ್ಲ. ಚಿಗುರು ಕಪಾತು ಅಂದ್ರೆ ಚೆನ್ನಾಗಿ ಮಾಡ್ತೀನಿ ಅಷ್ಟೇ. ಆಮೇಲೆ ಮರ ಕಪಾತು ಮಾಡಬೇಕು, ಜಾಸ್ತಿ ಆದ್ರೆ ಅದು ಕೊಳತೆ ಹೋಗುತ್ತೆ. ಲೈಟ್ ಆಗಿ ಇಟ್ಕೊಳ್ಬೇಕು ಚೆನ್ನಾಗಿ ತೋಟ. ಕಿತ್ಲೆ ಮರಗಳು ಇದಾವ? ಕಿತ್ಲೆ ಮರಗಳು ಇದಾವೆ ಸರ್. ಎಷ್ಟು ಮರಗಳು ಇದಾವೆ ಕಿತ್ಲೆ? ಒಂದು 500 ಮರ ಇತ್ತು, ಸುಮಾರು ಹೋಗ್ಬಿಡ್ತೀವಿ ಈಗ. ಅಲ್ಲಿ ಈಗ ಹೋಗಿ ಹೋಗಿ ಒಂದು 50 ಮರ ಇದೆ ಅಷ್ಟೇ. ಮನೆ ಬಳಕೆಗಾಗಿ ಮಾರಾಟಕ್ಕೂ ಹಣ್ಣು ಸಿಗುತ್ತಲ್ವಾ? ಸಿಗುತ್ತೆ ಸರ್. ಒಂದು 3 ವರ್ಷದಿಂದೆಲ್ಲ ಚೆನ್ನಾಗಿ ಸಿಗ್ತಿತ್ತು, ಈಗ ಅದು ಮರ ಹೋಯ್ತು ಸುಮಾರು. ಅದಕ್ಕೂ ಒಂದು ಕೊಳೆ ರೋಗ ಬರ್ಲಿಕ್ಕೆ ಸರ್ ಆಯ್ತು, ಹಾಗಾಗಿ ಅದು ಹೋಯ್ತು. ವೆನಿಲ್ಲಾ ಎಷ್ಟು ವರ್ಷಗಳಿಂದ ಬೆಳೀತಾ ಇದ್ರಿ? ವೆನಿಲ್ಲಾ ಸುಮಾರು ಒಂದು 15 ವರ್ಷಗಳಿಂದ ಬೆಳೀತಿದ್ದೇವೆ ಸರ್. ಮೊದಲು ನಮಗೆ ಅದು ಪಾಲಿನೇಷನ್ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ನಾವು ಬೆಳಿಗ್ಗೆ ನರ್ಸರಿಗೆ ಹೋಗಿ ಅಲ್ಲಿಂದ ಪಾಲಿನೇಷನ್ ಮಾಡಿ ಕಲ್ತುಕೊಂಡು ಚೆನ್ನಾಗಿ ಆಗ್ತಾ ಇದೆ ಈಗ. ಹೋದ ವರ್ಷ ಆಚೆ ವರ್ಷ ಎಲ್ಲ ಎಷ್ಟು ಸಿಕ್ತು ವೆನಿಲ್ಲಾ? 3 ವರ್ಷಕ್ಕಿಂತ ಒಂದು 15-20 ಕೆಜಿ ಕೊಟ್ಟಿದ್ದೀನಿ. ಆಮೇಲೆ ಈಗ ಕಳೆದ ವರ್ಷ ಒಂದು 5 ಕೆಜಿ ಆಯ್ತು, ಈ ವರ್ಷ ಒಂದು 15 ಕೆಜಿ ಬರ್ಬೋದು. ಹಸಿದ ಒಣಗಿಸಿದ್ದ? ಹಸಿದ ಸರ್. ತೆಗೆದುಕೊಳ್ಳೋರು ಇದಾರಲ್ವಾ ವೆನಿಲ್ಲಾ ಕಾಯಿಗಳನ್ನ? ತೆಗೆದುಕೊಳ್ಳೋರು ಇದ್ದಾರೆ ಸರ್. ಅದು ಕಳೆದ ವರ್ಷ ನೀವು ರೇಡಿಯೋದಲ್ಲಿ ಚೆಟ್ಟಳಿ ಅವರು ಒಬ್ರು ಮಾತಾಡಿದ್ರಲ್ಲ, ಅವ್ರದ್ದು ಫೋನ್ ನಂಬರ್ ನಾನು ಇಟ್ಕೊಂಡೆ. ಆಮೇಲೆ ಅವರಿಗೆ ಫೋನ್ ಮಾಡಿಬಿಟ್ಟು ಅವರೇ ಬಂದರು. ಅದಕ್ಕಿಂತ ಮುಂಚೆ ಕೇರಳದವ್ರು ಬರ್ತಿದ್ರು, ಕಳೆದ 2 ವರ್ಷದಿಂದ ಅವ್ರು ಬರಲಿಲ್ಲ, ಹಾಗಾಗಿ ಇವ್ರು ಬಂತ ಒಣದ್ರು. ಹಸಿದೆ ಕೊಡ್ತೀರಿ, ಅದನ್ನೇನು ಒಣಗಿಸೋ ಪ್ರಯತ್ನ ಮಾಡ್ಲಿಕ್ಕೆ ಹೋಗಿಲ್ವಾ? ಒಣಗಿಸೋ ಪ್ರಯತ್ನ ಮಾಡಿದ್ದೆ ಸರ್ ಒಂದ್ಸಲ, ಚೆನ್ನಾಗಿ ಆಗಿಲ್ಲ ಅಷ್ಟು. ಆಮೇಲೆ ಹಸಿ ಕೊಡ್ಲಿ ಸರ್ ಮಾಡಿದ್ದೆ. ಎಷ್ಟು ವೆನಿಲ್ಲಾ ಬಳ್ಳಿಗಳಿದಾವೆ, ಯಾವ್ದಾದಕ್ಕೆ ಹಬ್ಬಿಸಿದಿರಿ? ವೆನಿಲ್ಲಾ ಬಳ್ಳಿಗಳು ಗ್ಲಿಸಿರಿಡಿಯಾ ಕೊಬ್ಬರ ಗಿಡ ಬರ್ತಲ್ಲ ಅದಕ್ಕೆ ಹಬ್ಬಿಸ್ತೀವಿ, ಮತ್ತೆ ಬಾನುವಳಕ್ಕೆ ಹಬ್ಬಿಸ್ತೀವಿ. ಅದು ನಮ್ಮ ಎತ್ತರದಷ್ಟು ಇದ್ರೆ ಒಳ್ಳೇದು, ಎತ್ತರಕ್ಕೆ ಪಾಲಿನೇಷನ್ ಮಾಡಲಿಕ್ಕೆ ನಮ್ಮ ಅಳತೆಗೆ ಬರಬೇಕು, ಅದು ತುಂಬಾ ಎತ್ತರ ಬಿಟ್ಟರೆ ಆಗೋದಿಲ್ಲ. ಅತಿ ಮಳೆಗೆ ಹೇಗೆ ಈಗ ಬೇರೆ ಬಳ್ಳಿಗಳು ಅಥವಾ ಗಿಡಗಳು ಕೊಳಿತಾವ ಅಂತ ಹೇಳ್ತಿರಲ್ಲ, ಇದು ವೇನಿಲ್ಲ ಕೊಳೆಯೋದಿಲ್ಲ ಸರ್, ವೇನಿಲ್ಲ ಅತಿ ಮಳೆಗೂ ಏನಾಗೋದಿಲ್ಲ. ಅದು ಅದಕ್ಕೇನಾದ್ರೂ ಬೋರ್ಡ್ ದ್ರಾವಣ ಸಿಂಪಡಣೆ ಮಾಡ್ತೀರಿ? ಏನ್ ಸಿಂಪಡಣೆ ಮಾಡೋದು ಬೇಡ, ಅದಕ್ಕೆ ಆ ವಾತಾವರಣಕ್ಕೆ ಚೆನ್ನಾಗಿ ಬರ್ತದೆ. ಅದು ಅಗರ್ವುಡ್ ಗಿಡಗಳನ್ನ ಹಾಕಿ ಎಷ್ಟು ವರ್ಷ ಆಯ್ತು? ಅಗರ್ವುಡ್ ಗಿಡ ಹಾಕಿ ಒಂದು 10 ವರ್ಷದಿಂದ ಹಾಕಿದ್ದೀನಿ, 5 ವರ್ಷದಿಂದ 10 ವರ್ಷದ ಗಿಡಗಳು ಇದೆ. ಹೇಗೆ ಅತಿ ಮಳೆಗೆ ಅಗರ್ವುಡ್ ಗಿಡಗಳು ಎಷ್ಟು ಮಟ್ಟ ಬೆಳೆದವು? ಅಗರ್ವುಡ್ ಮರಗಳು ಬಹಳ ಚೆನ್ನಾಗಿ ಬರ್ತವೆ, ಆದ್ರೆ ಗಾಳಿಗೆ ಬಿದ್ದೋಗುತ್ತೆ. ಅದಕ್ಕೆ ಈಗ ಕಂಪನಿಯವರ ಅಭಿಪ್ರಾಯ ತಗೊಂಡು 25 ಅಡಿ ಕಟ್ ಮಾಡೋದು ಮೇಲೆ, ಆಗ ಬೀಳೋದಿಲ್ಲ ಅಂತ. ನೀವು ಹಾಕಿದ್ದೆಷ್ಟು ಉಳಿದಿದ್ದೆಷ್ಟು? ಒಂದು 800 ಗಿಡ ಅಷ್ಟು ಹಾಕಿದ್ವಿ ಸರ್, ಒಂದು 500 ಗಿಡ ಇರಬಹುದು. ಈಗ ಬೆಳವಣಿಗೆ ನೋಡ್ಕೊಂಡ್ರೆ ಏನನ್ಸುತ್ತೆ? ಬೆಳವಣಿಗೆ ಒಳ್ಳೆ ಚೆನ್ನಾಗಿದೆ, ಒಂದು 5 ಮರಕ್ಕೆ ಕೆಲಸ ಮಾಡಿದರೆ 2 ವರ್ಷ ಆಯ್ತು, ಈ ವರ್ಷ ಬರೋ ವರ್ಷ ಕಟಾವು ಮಾಡಬಹುದು. ರೋಬಸ್ಟಾ ಅರೇಬಿಕಾ ಕಾಫಿಗೆ ಇದು ಸೂಕ್ತ ಅನ್ಸುತ್ತಾ ಅಗರ್ವುಡ್ ತೋಟಗಳಲ್ಲಿ? ಹೌದು, ಏಲಕ್ಕಿ ತೋಟದಲ್ಲಿ ಚೆನ್ನಾಗಿ ಬರುತ್ತೆ ಅಗರ್ವುಡ್. ಆಮೇಲೆ ಕಾಫಿ ತೋಟದಲ್ಲಿ ಸ್ವಲ್ಪ ಇದಾನಲ್ಲ, ಆದ್ರೆ ಬೀಳೋದು ಜಾಸ್ತಿ ಕಾಫಿ ತೋಟದಲ್ಲಿ. ಏಲಕ್ಕಿಯನ್ನು ಬೆಳ್ಕೊಂಡಿದ್ರಿ, ಯಾವ ತಳಿ ಎಷ್ಟು ಹಾಕೊಂಡಿದ್ರಿ, ಎಷ್ಟು ಇಳುವರಿ ಸಿಗ್ತಾ ಇದೆ? ಏಲಕ್ಕಿ ನಮ್ಮ ಹಳೆ ತಳಿ ಮಾಡ್ಕೊಂಡಿದ್ವಿ ಸರ್, ಅದನ್ನೇ ಹಾಕ್ತೀವಿ. ಸಿಲೋನ್ ತಳಿ ಅಂತ ಬರ್ತೇವೆ, ಅರ್ಧ ಅಡ್ಡ ಸಿಲೋ ಅಂತ. ಆಮೇಲೆ ಮಂಜರ್ಬಾ ಅಂತ ಬರ್ತೇವೆ, ಅದನ್ನೇ ಹಾಕೊಂಡಿದ್ವಿ. ಅದಕ್ಕೆ ಸಪರೇಟ್ ಆಗಿ ಕೆಲಸ ಮಾಡೋದಿಲ್ಲ, ನಾವು ಬರೋದನ್ನ ತಗೊಳ್ಳೋ ಹಾಗೆ ಬೆಳೆಸ್ಕೊಂಡು ಹೋಗ್ತಿದ್ವಿ. ಅಂದ್ರೆ ವರ್ಷವು ಒಂದು 50-60 ಕೆಜಿ ಅಷ್ಟು ಇಳುವರಿ ಸಿಗುತ್ತೆ ಹೇಗೆ? ಹೌದು, ಒಂದು 50 ಕೆಜಿ ಅಷ್ಟು ಇಳುವರಿ ಸಿಗ್ತದೆ. ಆಮೇಲೆ ನಮ್ಮಲ್ಲಿ ಏಲಕ್ಕಿ ಗೂಡು ಇದೆ ಒಣಗಿಸುವ ಇದು, ಆಮೇಲೆ ಸುತ್ತಮುತ್ತಲಿನವರೆಲ್ಲ ತಗೊಂಡು ಬರ್ತಾರೆ. ಎಂತದು ಏಲಕ್ಕಿ ಗೂಡು ಮಾಡ್ಕೊಂಡಿದ್ರಿ, ಎಷ್ಟು ವರ್ಷ ಆಯ್ತು? ಏಲಕ್ಕಿ ಗೂಡು ನಮ್ಮದು ತಂದೆ ಕಾಲದಲ್ಲಿ ಇತ್ತು, ಆಮೇಲೆ ನಾವು ಪುನಃ ಅದನ್ನೇ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಹೇಗಿದೆ ಏಲಕ್ಕಿ ಗೂಡು, ಯಾವ್ದ್ರಿಂದ ಮಾಡಿರೋದು? ಅದು ಸೀಟ್ ಹಾಕಿ ಮಾಡಿರೋದು, ಆಮೇಲೆ ಒಲೆ ಇದೆ, ದೊಡ್ಡ ದೊಡ್ಡ ಒಲೆ ಇದೆ, ಅದಕ್ಕೆ ಬೆಂಕಿ ಹಾಕ್ತೀವಿ, ಒಳಗೆ ರೂಮಲ್ಲಿ ಬಿಸಿ ಬರ್ತೇವೆ, ಏಲಕ್ಕಿ ಒಂದು 24 ಗಂಟೆಯಲ್ಲಿ ಒಣಗುತ್ತೆ. ಮಾರಾಟ ಹೇಗೆ ಏಲಕ್ಕಿದು? ಹೇಳಕ್ಕೆ ಮಾರಾಟ ಪರವಾಗಿಲ್ಲ, ಕಳೆದ ಎರಡು ವರ್ಷದಿಂದ ಚೆನ್ನಾಗಿ ರೇಟ್ ಸಿಕ್ತು, ಈಗ ಪುನಃ ರೇಟ್ ಡೌನ್ ಆಗಿದೆ. ಅದ್ರ ಪರವಾಗಿಲ್ಲ, ಸಿಗ್ತದೆ. ಜೇನನ್ನ ಸಾಕ್ತದ್ರಿ, ಎಷ್ಟು ವರ್ಷಗಳಿಂದ ಸಾಕ್ತದ್ರಿ, ಎಷ್ಟಿದಾವೆ ಜೇನು ಪೆಟ್ಟಿಗೆಗಳು? ಜೇನು ಸುಮಾರು ನಮ್ದು, ನಾನು ಸಾಲ ಬಿಟ್ಟಾಗಿಲ್ಲದೆ ನಮ್ಮ ತಂದೆ ಒಂದು 5 ಪೆಟ್ಟಿಗೆ ಇತ್ತು. ಆಮೇಲೆ ಅವನ್ನ ಒಳ್ಳೆ ಜೇನು ಆಗ್ತಿತ್ತು, ಆಗ ಜೇನು ನಾನು ಕಲೆಕ್ಟ್ ಮಾಡಿ ಬೆಂಗಳೂರು ಸಹಿತ ಕಳಿಸ್ತಿದ್ದೆ. ಆದ್ರೆ ಅದು ಬರ್ತಾ ಬರ್ತಾ ಜೇನು ಕಡಿಮೆ ಆಗ್ಬಿಡ್ತು. ಈಗ ನಮ್ಮ ಅಲ್ಲೇ ಬಂತ ಉಳ್ಕೋತಾರೆ. ನೊಣ ಇರಬೇಕು ಅಷ್ಟೇ, ನನಗೆ ಜೇನು ಆಗೋದು ಮುಖ್ಯ ಅಲ್ಲ, ಪೆಟ್ಟಿಗೆಲ್ಲ ನೊಣ ಇರಬೇಕು. ಒಂದು 5 ಪೆಟ್ಟಿಗೆ ನೊಣ ಇದ್ರೆ ನನಗೆ ಮನಸ್ಸಿಗೆ ಸಮಾಧಾನ. ವರ್ಷಕ್ಕೆ ಜೇನು ಎಷ್ಟು ಸಿಗ್ತಾ ಇದೆ ತುಪ್ಪ? ಅದು ಈಗಂತ ಹೇಳಕ್ಕೋದಿಲ್ಲ, ಒಂದೊಂದು ವರ್ಷ 100 ಕೆಜಿ, 150 ಕೆಜಿ, 200 ಕೆಜಿ ವರೆಗೂ ಹೋಗುತ್ತೆ. ಇವರು 50 ಕೆಜಿ ಬರೋದು ಇದೆ. ಅದು ನೊಣ ಇದ್ರೆ ಒಂದು ಮನಸ್ಸಿಗೆ ಸಮಾಧಾನ. ಎಲ್ಲಿ ಮಾರಾಟ ಮಾಡ್ತೀರಿ? ನಮ್ದು ಅಲ್ಲೇ ಮನೆಗೆ ಬರ್ತಾರೆ ಸರ್, ಮನೆಗೆ ಬಂದು ತಗೊಂಡು ಹೋಗ್ತಾರೆ. ಅಲ್ಲ ಯಾರು ಬರೋರು? ಯಾರು ನಮ್ಮ ಸ್ಥಳೀಯರೇ ಬರ್ತಾರೆ, ಹತ್ತಿರದಲ್ಲಿರುವರು ಬರ್ತಾರೆ, ಬಲಮುರಿಯಲ್ಲಿ ಒಬ್ರು ಇದ್ದಾರೆ, ಅವರು ಬರ್ತಾರೆ. ಅವರಿಗೆ ವರ್ಷಕ್ಕೆ 50 ಬಾಟ್ಲು ಅವರಿಗೆ ಬೇಕು. ಆಮೇಲೆ ಬೇರೆಯವರಿಗೆಲ್ಲ ನಮ್ಮ ಜೇನು ಚೆನ್ನಾಗಿದೆ, ಬರ್ತಾರೆ ತಗೊಂಡು. ಏನು ಬೆಲೆ ಕೊಡ್ತೀರಿ? 800 ರೂಪಾಯಿ ಬೆಲೆ ಕೊಡ್ತೀವಿ ಸರ್. ಈಗ ಅವರು ತೆಗೆದುಕೊಂಡು ಹೋದರು ಮತ್ತೆ ಇನ್ನು ಹೆಚ್ಚಿಗೆ ಬೆಲೆಗೆ ಮಾರಾಟ ಮಾಡ್ತಾರಲ್ವ? ಇಲ್ಲ ಇಲ್ಲ, ಅವರು ಅವ್ರ ಸ್ವಂತ ಕೊಡ್ಲಿಕ್ಕಿದೆ ಅಂತ ಅವ್ರು ಹಾಗೆ ತಗೊಂಡು ಹೋಗ್ತಾರೆ. ನಮ್ಮಲ್ಲಿಂದ ತಗೊಂಡೋಗ್ಬೋದು. ನಿಮ್ದೇ ತೋಟದಲ್ಲಿ ಇಟ್ಕೊಂಡಿದ್ರೆ ಅಥವಾ ಬೇರೆ ಕಡೆಗೆ ಇಟ್ಟಿರಾ ಜೇನು ಪೆಟ್ಟಿಗೆಗಳನ್ನ? ಇಲ್ಲ ಸರ್, ನಮ್ಮ ತೋಟದಲ್ಲಿ ನಮ್ಮ ಮನೆ ಸುತ್ತು, ನನಗೆ ಬೆಳಿಗ್ಗೆ ಒಂದ್ಸಲ ಹೋಗಿ ನೋಡೋದು, ಒಂದು ಸಂಜೆ ಒಂದ್ಸಲ ನೋಡೋದು, ಮನಸ್ಸಿಗೆ ಸಮಾಧಾನ. ನೋಡಿ, ಕೈ ತುಂಬಾ ಕೆಲಸಗಳನ್ನ ಮಾಡ್ಕೊಂಡು ಈ ಕಡೆ ಒಳ್ಳೆ ಸಂಪಾದನೆ ಮಾಡಬಹುದು, ಜೊತೆಗೆ ನೆಮ್ಮದಿ ಸಂತೋಷನ ಇರುತ್ತೆ. ಮನೇಲಿ ಯಾರ್ಯಾರು ಇದ್ದೀರಿ ಹರೀಶಣ್ಣ? ಹೆಂಡತಿ ಇದ್ದಾಳೆ, ತಾಯಿ ಇದ್ದಾರೆ, ಮತ್ತೆ ಮಗ ಇದ್ದಾನೆ. ಆಳು ಕಾಳುಗಳ ಮೇಲೆ ಅವಲಂಬನೆ ಕಡಿಮೆ ಅನಿಸುತ್ತಲ್ವಾ? ಹೌದು ಸರ್, ಆಳು ಕಾಳುಗಳು ಕಡಿಮೆ ಜನ ಇದ್ದಾರೆ, ಅವ್ರ ಜೊತೆಲಿ ನಾವು ಸಹಿತ ಬೆಳಿಗ್ಗೆ ಹೋದ್ರೆ ಸಂಜೆ ಬರೋದು, ಅವ್ರ ಜೊತೆಲೇ ಇರೋದು. ದನಕರುಗಳು ಇದಾವ? ದನಕರುಗಳು ಇಲ್ಲ ಸರ್, 15 ವರ್ಷ ಆಯ್ತು ದನಗಳು ಇವಿಲ್ಲದೆ. ಮುಂತೆ ಇತ್ತು, ಆಮೇಲೆ ಬಿಟ್ಟು ಬಿಟ್ಟೆ ನಾವು, ಸ್ವಲ್ಪ ಕಷ್ಟ ಆಯ್ತು. ಮತ್ತೆ ಸಗಣಿ ಗೊಬ್ಬರ ಅದಕ್ಕೆಲ್ಲ ಏನ್ ಮಾಡ್ಕೊಳ್ತೀರಿ? ಪಕ್ಕದಲ್ಲಿ ದನ ಸಾಕೋರಿದ್ರೆ ಅವ್ರ ಕೈಯಿಂದ ನಾವು ಒಂದ್ 2 ಪಿಕಪ್ ತರಿಸ್ತೀವಿ. ತರಕಾರಿ ಎಲ್ಲ ಬೇಕಾಗುತ್ತೆ, ಆಮೇಲೆ ವೇನಿಲ್ಲ ಕೊಸಬರ ಬೇಕಾಗುತ್ತೆ. ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಹರೀಶಣ್ಣ, ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ವಿಜಯ್ ಅಂಗಡಿ. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ರೈತ ಬಾಂಧವರೇ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಲಶ ಪ್ರಸಾರವಾಗುವುದು. ಪ್ರಸ್ತುತಪಡಿಸುತ್ತಾರೆ ವಿಜಯ ಅಂಗಡಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗರಿ ಗಮನಿಸಿ, ಈ ರಾತ್ರಿ 7:50 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ಪ್ರಸಾರವಾಗುವುದು. 9:05 ವಿಜ್ಞಾನ ಭಾರತಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 10:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಶವಚಂದ್ರ ಅವರ ಕೊಳಲು ವಾದನ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ. ಈಗ ಜಾಹೀರಾತುಗಳು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೂರ್ಗ್ ಮಾರ್ಕ್ಸ್ಮನ್ ವಿರಾಜ್ಪೇಟೆ ಇವರ ವತಿಯಿಂದ ಕೈಲು ಮೂರ್ತ ಹಬ್ಬದ ಪ್ರಯುಕ್ತ 8ನೇ ವರ್ಷದ .22 ರೈಫಲ್ನಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ September 3 ಮಧ್ಯಾಹ್ನ 1:30 ವಿರಾಜ್ಪೇಟೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಿರಿಯರ ಮತ್ತು ಕಿರಿಯರ ಎರಡು ವಿಭಾಗದಲ್ಲಿ ನಡೆಯಲಿದೆ. ಕ್ರೀಡಾಭಿಮಾನಿಗಳು ಭಾಗವಹಿಸುವಂತೆ ಟ್ರಸ್ಟ್ನ ಅಧ್ಯಕ್ಷರಾದ ಡಾ. ಮುಕ್ಕಾಟಿರ ಕಾರ್ಯಪ್ಪ ಕೋರಿದ್ದಾರೆ.

ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಜುಲೈ ತಾರೀಕು 9ರಂದು ದೈವಾದಿನರಾದ ಚೆಟ್ಟಿಮಾನಿ ಸಿಂಗತೂರು ಗ್ರಾಮದ ಕುದುಪಜ್ಜಿ ಚಂಗಪ್ಪನವರ ಪತ್ನಿ ಕಮಲ ಅವರ ತಿಥಿ ಕರ್ಮಾಂತರ ತಾರೀಕು 21ರ ಆಯ್ತವಾರ ಹಗಲು 12 ಗಂಟೆಗೆ ಸಿಂಗತೂರು ಕುದುಪಜ್ಜಿ ಐನ್ ಮನೆಯಲ್ಲಿ ನಡೆಸಿಕೆ ತೀರ್ಮಾನಿಸಿಳು. ನೆರೆಕರೆಯವು ನೆಂಟರಿಷ್ಟರು ಕಾಗದ ಸಿಕ್ಕದವು, ಇದನ್ನೇ ವೈಯಕ್ತಿಕ ಆಮಂತ್ರಣತ ತಿಳಿದು ಆಗಮಿಸಕುತ ಕೇಳಿಕೊಂಡಳು ಕುದುಪಜ್ಜಿ ಚಂಗಪ್ಪ ಮಕ್ಕ ಮತ್ತೆ ಕುಟುಂಬಸ್ಥರು. ಅಂತಚಂದದ ಉತ್ತಮ ಕ್ವಾಲಿಟಿಯ ವಾಲೈನ್ ಫ್ಲೋರ್ ಟೈಲ್ಸ್, ಸಿಪಿ ಫಿಟಿಂಗ್ಸ್, ಸ್ಯಾನಿಟರಿ ಐಟಮ್ಸ್ ಗಳಿಗಾಗಿ ಬನ್ನಿ. ಪ್ರಿನ್ಸ್ ಮಾರ್ಬಲ್, ಕಾವೇರಿ ಲೇಔಟ್, ಮಡಿಕೇರಿ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿರುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕಥೆ, ಕವನ, ಚುಟುಕುಗಳು, ಲೇಖನ, ಸವಿರುಚಿ, ನೀವು ಭೇಟಿ ನೀಡಿದ ಪ್ರವಾಸಿ ತಾಣಗಳು ಹಾಗೂ ಐತಿಹಾಸಿಕ ಸ್ಥಳಗಳ ವಿಶೇಷತೆ, ಅನುಭವಗಳನ್ನು ಸಂಕ್ಷಿಪ್ತವಾಗಿ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಈ ತಿಂಗಳ 23ರೊಳಗೆ ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ, 571201. ಕಿರುಗುರು ಗ್ರಾಮ ಶ್ರೀ ಮೂಲ ಶನಿದೇವರ ದೇವಸ್ಥಾನದಲ್ಲಿ ನಾಳೆ ಕೊನೆ ಶ್ರಾವಣ ಶನಿವಾರದ ಪ್ರಯುಕ್ತ ದೇವರ ಜಳಕ, ನವಗ್ರಹ ಪೂಜೆ, ಶನಿ ಕಲಶ ಪೂಜೆ, ವಿಶೇಷ ಪೂಜೆ ನಡೆದಿದೆ. ಮಧ್ಯಾಹ್ನ ಮಹಾಪೂಜೆ ನಂತರ ಅನ್ನದಾನವಿದೆ. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಗೌರವ ಕಾರ್ಯದರ್ಶಿ ಶ್ರೀ ಅಪ್ಪಚಂಗಡ ಪ್ರಕಾಶ್ ಪೂರ್ಣಚ್ಚ ಮತ್ತು ಅರ್ಚಕರು ಕೇಳಿಕೊಂಡಿದ್ದಾರೆ. ಕಳೆದ ಜುಲೈ ತಾರೀಕು 31ರಕ್ಕೆ ನಿಧನರಾದ ಭಾಗಮಂಡಲ ಕೋರಂಗಲ ಗ್ರಾಮದ ಪಳಂಗುಟ್ಟು ದಿವಂಗತ ಕುಶಾಲಪ್ಪ ಅವರ ಹೆಣ್ಣು ಸೋಮಾವತಿ ಅವರ ಶುದ್ಧ ಮತೆ ತಿಥಿ ಕರ್ಮಾಂತರನ ನಾಳೆ ತಾರೀಕು 20ರಕ್ಕೆ ಶನಿವಾರ ಕೋರಂಗಲ ಗ್ರಾಮದ ಮೃತರ ಸ್ವಂತ ಮನೆ ನಡೆಸಿಕೆ ತೀರ್ಮಾನಿಸಿದ್ದು ಮನೆಯು ಊರವು ನೆಂಟರಿಷ್ಟರೆಲ್ಲ ಬಂದು ಸಹಕರಿಸಿ ಕೂತ ಮೃತರ ಮಕ್ಕ ಸೊಸೆಕ ಕೇಳಿಕೊಂಡಳು. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಜಾಹೀರಾತುಗಳು ಪ್ರಸಾರವಾದವು. ಈಗ ನಿಧನ ವಾರ್ತೆ. ಮರಕೋಡು ಹೊಸಕೆರೆ ಗ್ರಾಮದ ಕರ್ಣಯ್ಯನ ಜಯಾನಂದ ಬಾಬಾ ಅವರು ಇಂದು ನಿಧನರಾದರು. 64 ವರ್ಷ ಪ್ರಾಯದ ಕರ್ಣಯ್ಯನ ಜಯಾನಂದ ಬಾಬಾ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ವಿರಾಜಪೇಟೆ ಕೆದಮಳೂರು ಗ್ರಾಮದ ಕೊಟ್ಟಚ್ಚಿಯ ಪುಕ್ಕೊಳಂಡ್ರ ಪೌತಿ ಗಣಪತಿ ಅವರ ಮಗ ಶ್ವೇತನ್ ಅವರ ಪತ್ನಿ ಕಾವ್ಯ 28ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಇವರ ತವರು ಮನೆ ನಾಂಗಾರು. ಪುಕ್ಕೊಳಂಡ್ರ ಕಾವ್ಯ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಬಾಳೆಲೆ ದೇವನೂರು ಕಾರಳನ ಅಳಮೆಂಗಡ ಮೇದಪ್ಪ ಮೇದಕ್ಕಿ ಅಯ್ಯಂಗ ಇಂದು ಮರಣಪಟ್ಟಿದ್ದು 93 ವಯತ್ತರ ಅಳಮೆಂಗಡ ಮೇದಪ್ಪ ಮೇದಕ್ಕಿ ಅಂಗಡ ಅಕ್ಕೇರಿ ಕಾರ್ಯ ನಾಳೆ ಪೊಲಕ 10:30 ಗಂಟೆಗೆ ಅಂಗಡ ಒಕ್ಕ ತೋಟಗಳ ತಂಡಪ್ಪಂದು ಒಕ್ಕ ಕಾರ ಅರಿಚಿಟ್ಟಿತ್ತು. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನೋಡು ಚಟ್ಟಂಗಡ ರವಿ ಸುಬ್ಬಯ್ಯ. ಇಕ್ಕಾಕಣೆ ಜಾಗತರ ದಾಖಲೆ ಆಕತೆ ಉಳ್ಳ ಸ್ಕೂಲ್ ಕಾಲೇಜರ ದಾಖಲೆನ ತೊಡಿಕೆ ಸರಿ ಮಾಡಿ ಉಂಡು ಎಂದು ಜಿಲ್ಲಾಧಿಕಾರಿ ಬಿ ಸಿ ಸತೀಶ್ ಅರಿಚಿಟ್ಟಿದೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಪಾಡಿಯಲ್ಲಿ ನಡೆದ ಸಭೆಯಲ್ಲಿ ತಕ್ಕಬರಂದ ಹಿಂಗ ಇನ್ನೂ ಸುಮಾರು ಸ್ಕೂಲ್ ಕಾಲೇಜರ RTC 911 ಈ ಸೊತ್ತು ದಾಖಲೆ ಇಲ್ಲ, ಆಪಚಿ ಬೇರೆ ಆದದ್ದು ಸ್ಕೂಲ್ ಕಾಲೇಜರ ಪೆದಕ ಮಾಡಿ ಉಂಡು ಅನಿಸಿ. ಸರ್ಕಾರ ಎಪಿಕ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಿ ಉಂಡು, ಇದತ್ತು 100ಗೆ 100 ಸಾಧನೆ ಮಾಡೋಂಡು. ಇಕ್ಕಾಕಡೆ 100ಗೆ 12 ಮಾತ್ರ ಆಯೇ 100ಗೆ 100 ಸಾಧನೆ ಮಾಡೋಕೆ ಎಲ್ಲರೂ ಕೈ ಕೂಟೋಂಡು. 18 ಬೈತ್ ಕಡಂದವು ಮತದಾರಂಗಡ ಗುರುತು ಚೀಟಿ ಮಾಡಿಸಿರ್ತ ಪೋಚಂಗೆ ಆನ್ಲೈನ್ ಇಲ್ಲಂಗೆ ಮ್ಯಾನ್ಯುವಲ್ ನೋಂದಣಿ ಮಾಡಿಯೋಳು. ಸಂಬಂಧಪಟ್ಟ ಅಧಿಕಾರಿಯ ಇದನ್ನು ಗೊತ್ತ ಕ್ರಮ ಹೊಡ್ತೊಂಡು ಹಿಂಗ ನಿರ್ದೇಶನ ಕೊಡ್ತದ್ದು. ಈ ನೇರತ್ತು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಪುಟ್ಟರಾಜು ಕೂಡ ನನಗೆ ಮುಖ್ಯಪಟ್ಟು ಹಾಜರಿಂಜತ್ತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ಬಯ್ಯಲುಳ ವರ್ಗತರ ಕಲ್ಯಾಣ ಇಲಾಖೆ ಪಿಂಜ ಡಿ ದೇವರಾಜ ಅರಸು ನಿಗಮತರ ಕೂಟಾದನೆಲ್ಲ ದೇವರಾಜ ಅರಸು ರೈಂಡ ನೋಯಿತ ಏಳನೇ ಪುಟ್ಟನ ದಿನಾಚರಣೆಯ ಉದ್ಘಾಟನಾ ಕಾರ್ಯಕ್ರಮ ನಾಳೆ ಫಲಕ 11 ಗಂಟೆಗೆ ನಡಪ. ಜಿಲ್ಲಾರ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಜಿಲ್ಲಾ ಮಟ್ಟದ ದೇವರಾಜ ಅರಸು ಪ್ರಶಸ್ತಿ ಕೊಡಪ. ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ ರೈಂಡ ಕೊರೋಕಾರಕ್ಕೆ ನಡಪ ಕಾರ್ಯಕ್ರಮ ಶಾಸಕ ಕೆಜಿ ಬೋಪಯ್ಯ, ಲೋಕಸಭೆ ಸದಸ್ಯ ಪ್ರತಾಪ್ ಸಿಂಹ, ಶಾಸಕಗಳನ್ನ ಮಂಡೆಪಂಡ ಸುಜಾ ಕುಶಾಲಪ್ಪ, ಎಸ್ಎಲ್ ಭೋಜೇಗೌಡ, ಆಯನೂರು ಮಂಜುನಾಥ್, ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ, ಕೊಡಗು ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಅನ್ಬುಕುಮಾರ್, ಮಡಿಕೇರಿ ನಗರಸಭೆ ಅಧ್ಯಕ್ಷ ನೆರಮಂಡ ಅನಿತಾ ಪೂವಯ್ಯ, ಜಿಲ್ಲಾಧಿಕಾರಿ ಬಿಸಿ